ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾವು ಮಾಡ್ತಾ ಇದೀವಿ ಸರ್. ಬೋರ್ ಹಾಕ್ಸ್ಕೊಂಡು? ಬೋರ್ ಹಾಕ್ಸ್ಕೊಂಡು ಮಾಡ್ತಾ ಇದೀವಿ. ಎಷ್ಟು ಇಂಚು ನೀರು ಬಂದಿದೆ ನಮ್ಗೆ ಸರ್? 2 ಇಂಚು 2.5 ಇಂಚು ನೀರು ಇದೆ. ಇವಾಗ ಜಾಸ್ತಿ ಇದೆ, ಬೇಸ್ಗೆ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಒಳ್ಳೆ ನೀರಿದೆ, ಮಳೆ ಆಗಿತ್ತಲ್ಲ, ನೀರು ಚೆನ್ನಾಗಿದೆ ಈಗ. ಅದು ಇನ್ನೆರಡು ಪ್ಲಾಟ್ ಇದೆ ಅಂದ್ರೆ ಅಲ್ಲಿ ಬೋರ್ ಹಾಕ್ಸಿದ್ದೀರಾ? ಒಂದು ಬೋರ್ ಹಾಕ್ಸಿದ್ದೆ, ಅದು ಓಡುತ್ತಾ ಸರ್. ಅದು ಒಂದು ತೋಟ, ಅದು ತೋಟ ಸರ್. ಈಗ ಅಲ್ಲಿ ತೋಟ ಇದೆ, ಬಾಳ ಇದೆ, ಮತ್ತೆ ಅರ್ಶನ ಇದೆ ಅಲ್ಲಿ ಇನ್ನೊಂದು ತೋಟದಲ್ಲಿ. ಈಗ ಜಮೀನಲ್ಲಿ ಮನೆ ಮಾಡ್ಕೊಂಡಿದ್ದೀರಿ? ಮನೆ ಮಾಡಿದ್ದೀವಿ. ಯಾಕೆ, ಎಷ್ಟು ವರ್ಷ ಆಯ್ತು ಇಲ್ಲಿ ಮಾಡಿ? ನಾವು ಸರ್ 3 ವರ್ಷ ಆಗ್ತದೆ ಈಗ. 3 ವರ್ಷ. ಯಾಕೆ ನೀಲಮ್ನವ್ರೆ ಜಮೀನಲ್ಲಿ ಮನೆ ಮಾಡ್ಬೇಕಾದ್ರೆ ಊರೊಳಗಡೆ ಮನೆ ಬಿಟ್ಟು ಈ ಕಡೆ ಬಂದಾಗ ನಿಮ್ ಇರೋದ ಇರೋದ್ ನಿಮ್ಗೆ ಜಾಗ ಇರಲಿಲ್ಲ ಅಲ್ಲಿ, ನಮ್ಮ ಇದ್ರಲ್ಲೇ ಇದ್ ಮಾಡ್ಕೊಂಡ್ರೆ ಅದಕ್ಕೆ ನಾವ್ ಇಲ್ಲಿ ಬಂದು ಇದ್ ಕಡು. ಈಗ ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೋ ನಿಮ್ಗೆ ಊರ್ ಬಿಟ್ಟು ಹೊರಗಡೆ ಬಂದಿದ್ದೀರಿ? ಇಲ್ಲ, ನಮ್ಗೆಲ್ಲ ಅನುಕೂಲ ಸರ್. ಅನುಕೂಲ ಮನೇಲಿ ಎಲ್ಲಾ ಗಂಡಸರು ಮನೆ ಕಡೆ ಇರಲ್ಲ, ಹೊರಗಡೆ ಕೆಲ್ಸಕ್ಕೆ ಮೇಲೆ ಹೋಗ್ತಾರೆ, ಒಬ್ರು ಇರ್ತಾರಲ್ಲ ಸರ್, ಇದ್ದೇ ಇರ್ತಾರೆ. ಇದ್ದೇ ಅಂತ ಸಂದರ್ಭದಲ್ಲಿ ನಿಮಗೆ ಭಯ ಆಗೋದು ಆತರ? ಅದೇನಿಲ್ಲ ಸರ್, ನಾವು ರೂಢಿ ಆಗ್ಬಿಟ್ಟಿದ್ದಲ್ಲ, ಅದೇನಿಲ್ಲ ಬಿಡಿ. ಹಳ್ಳಿ ವಾತಾವರಣಗಳಲ್ಲಿ ಭಯ ಅನ್ನೋದಿಲ್ಲ ಸರ್. ಇವಾಗ ನಾಗೇಂದ್ರಪ್ಪ ಅವರು ಏನು ಕೃಷಿ ಬೆಳೆಯನ್ನ ಬೆಳೀತಾ ಇದೀರಿ ಹೇಳಿ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ಸರ್ ಈಗ ಅರಿಶಿನ ಇದೆ, ಈಗ ತಗದಿಲ್ಲ, ಮತ್ತೆ ಹಿಪ್ಪನೆಲ್ಲ ಮಾಡ್ಬೇಕು ಅಂತ ಮಾಡಿದೀವಿ, ಇನ್ನು ಮಾಡಿಲ್ಲ. ಅದ್ ಮಾಡಲ್ಲ, ಗಡ್ಡಿ ಬೆಳೆದ ಬೆಳೆ ಬೆಳೆದಿದೆ ಸರ್, ಬೆಳೆದಿದೀವಿ, ಅದನ್ನ ಮಾಡಕ್ಕೆ ಜಾಗ ಇಲ್ಲ, ಮಾಡ್ಬೇಕು ಅಂತ ಸುಮ್ಮನೆ ಇಟ್ಕೊಂಡಿದ್ವಿ. ಮತ್ತೆ ಹಿಪ್ಪನೆರ್ಲೆ ಸೊಪ್ಪು ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಬೇರೆ ಕೊಟ್ಬಿಡ್ತೀವಿ, ಸೊಪ್ಪು ಕೊಟ್ಬಿಡ್ತೀವಿ, ಬೇರೆ ಕಟ್ ಮಾಡ್ಕೊಳ್ಳೋದ ಕಟ್ ಮಾಡ್ಕೊಳ್ತಾರೆ. ಈಗ ನಮ್ಗಾರ ಮಾಡೋವರೆಗೆ ಆಗಲ್ವಲ್ಲ ಸರ್. ಮತ್ತೆ ಇನ್ನೇನ್ ಬೆಳೆ ಇದಾವೆ? ಕಬ್ಬಿದೆ ಸರ್, ಕಬ್ಬು ಕಟಿಂಗ್ ಬಂದಿದೆ, ಇನ್ನು ಕಟ್ ಮಾಡಿಲ್ಲ. ಎಷ್ಟು ಎಕರೆ ಇದೆ ಕಬ್ಬು ಸರ್? 1 ಎಕರೆ ಇದೆ. ಎಲ್ಲಿ ಇದೆ? ಈ ಪ್ಲಾಟ್ ಅಲ್ಲ, ಬೇರೆ ಪಕ್ಕ ಸರ್, ಅದು ಪಕ್ಕ ಪ್ಲಾಟ್ ಅಲ್ಲಿ ಗುತ್ತಿಗೆ ಆಗಿರೋದು. ಮತ್ತೆ ಈರುಳ್ಳಿ ಇದೆ, ಅದು ಗುತ್ತಿಗೆ ಅಂದ್ರೆ ಏನ್ ಗುತ್ತಿಗೆ? ಅದು ಬೇರೆ ಜಮೀನು, ನಾವ್ ಇಷ್ಟು ವರ್ಷ ಕೊಟ್ಬಿಡೋದು ಅವ್ರಿಗೆ, ವರ್ಷಕ್ಕೆ ಇಷ್ಟೊಂದು ಕೊಟ್ಬಿಡೋದು, ವರ್ಷಕ್ಕೆ ಇಷ್ಟೊಂದು ಕೊಟ್ಬಿಟ್ರೆ ನಾವೇ ಉಪಯೋಗಿಸ್ಕೊಳ್ಳೋದು, ಇಷ್ಟು ವರ್ಷ ಅಂತ ನಮ್ಗೆ ಇದು ಮಾಡಿದ್ದಾರೆ. ಸರಿ ಸರಿ. ಅದು ಈರುಳ್ಳಿ ಇದೆ ಸರ್, ಈರುಳ್ಳಿ ಕಟ್ಟಿಂಗ್ ಆಗಿಲ್ಲ. ಈರುಳ್ಳಿಯಲ್ಲಿ ಬೇರೆ ಪ್ಲಾಟ್ ಅಲ್ಲಿ? ಬೇರೆ ಪ್ಲಾಟ್, ಅದೇ ಪಕ್ಕ ಪಕ್ಕನೆ, ಕಬ್ಬನ ಪಕ್ಕನೆ. ಎಷ್ಟು ಎಷ್ಟು ಇದೆ? 1 ಎಕರೆ ಚಿಲ್ಲರೆ ಇದೆ. ಅದು 1 ಎಕರೆ. 1 ಎಕರೆ. ಯಾವಾಗ ಬಿತ್ತನೆ ಮಾಡಿದ್ರಿ? ಬಿತ್ತನೆ ಮಾಡಿ ಸರ್ 2 ತಿಂಗಳು ತುಂಬಿದೆ ಸರ್, ಈಗ 3ನೇ ತಿಂಗಳಿಗೆ ಇನ್ನೂ ಆಗಿಲ್ಲ. 2 ತಿಂಗಳ ಮೇಲೆ 3 ಜಿನ ಚೆನ್ನಾಗಿದೆ. ಹೇಗೆ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ ಸರ್. ಏನು, ಯಾವ ಪದ್ಧತಿಯನ್ನ ಅಳವಡಿಸ್ಕೊಂಡು ಕೃಷಿ ಮಾಡ್ತಾ ಇದ್ದೀರಿ? ಸರ್, ನಾವು ಹಣ್ಣಿಂದು ಮಾಡ್ಕೊಂಬತ್ತಾ ಇದ್ದೀವಿ. ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬೇಕು ಅಂದ್ರೆ ಗವರ್ಮೆಂಟ್ ಗೊಬ್ಬರ ಕಮ್ಮಿ ಮಾಡಿದೀನಿ. ಈಗ ಕಡಿಮೆ ಮಾಡಿದ್ರಿ ಅಂದ್ರೆ ಯಾಕೆ ಕಡಿಮೆ ಮಾಡ್ತೀನಿ ಅಂತ? ದನ ಗೊಬ್ಬರ ಕೊಟ್ಟು ಚೆನ್ನಾಗಿ ಬರುತ್ತ ಸರ್, ನಮ್ಗೆ ಗೊತ್ತಾಗ್ಬಿಟ್ಟಿದೆ. ನಮ್ಮ ಸುಮಾರು ಜಾಸ್ತಿಯಿಂದ ಮಾಡ್ತಾ ಇದೀವಲ್ಲ, ಅದರಿಂದ ಆಡಿ ನಾವು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಕೊಡೋದು. ಆಮೇಲೆ ಗೋಮೂತ್ರ ಗಿಮೂತ್ರ ಇವೆಲ್ಲ ಮಾಡ್ಕೋತೀವಿ, ಚೆನ್ನಾಗಿ ಮಾಡ್ತಾ ಇದೀವಿ ಇದನ್ನ ವ್ಯವಸಾಯದಲ್ಲಿ. ಅದೇ ಗವರ್ಮೆಂಟ್ ಗೊಬ್ಬರ ಕಮ್ಮಿ ಮಾಡ್ಬಿಟ್ಟಿದೀವಿ, ಈಗ ಮಾಡ್ಬಿಡ್ಬೇಕು ಕಟ್ಮೇಗೆ ಅಂತ ನಿಲ್ಸ್ಬಿಡ್ಬೇಕು ಅದನ್ನ. ಯಾಕೆ ಯಾಕೆ ನಿಲ್ಸ್ಬೇಕು ಅಂತ ಅನ್ಸಿದೆ ಸರ್? ಅದು ಯಾಕೆ ಬೇಕಾಗಿಲ್ಲ, ಅದು ಬೇರೆ ಇದು ಮಾಡಿದ್ರೆ ಸಹ ಬರುತ್ತಲ್ಲ. ಅದನ್ನೇ ಮಾಡೋ ವಾಣಿಜ್ಯ ಬೆಳೆ ಬೆಳೀತಾ ಇರೋದು ನೀವು, ಈರುಳ್ಳಿ ಆಗ್ಬೋದು, ಅರಶಿನ ಆಗ್ಬೋದು, ಇವೆಲ್ಲ ವಾಣಿಜ್ಯ ಬೆಳೆಗಳು, ಮಾರಾಟಕ್ಕೆ ಮಾಡುವಂಥದ್ದು ಆಹಾರಕ್ಕಲ್ಲ. ಆದರೆ ಚೆನ್ನಾಗಿ ಇಳುವರಿ ಬರಬೇಕು ಅಂತ ಅಂದರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತಾರಲ್ಲ, ಹೇಗೆ? ಸ್ವಲ್ಪ ಕೊಟ್ಟರೆ ಸಾಕು ಸರ್, ಜಾಸ್ತಿ ಕೊಡೋದು ಬೇಡ. ಜಾಸ್ತಿ ಕೊಟ್ಟಾಗ ಖರ್ಚು ಜಾಸ್ತಿ ಆಗತ್ತೆ. ಈಗ ಫುಲ್ ಗೊಬ್ಬರ ರೇಟ್ ಎಲ್ಲ ಜಾಸ್ತಿ ಆಯ್ತು, ಪುನಃ ನಾವು ತಂದಿದ್ ಮಾಡಕ್ಕಲ್ಲ. ಈಗ ದಣ್ಣ ಗೊಬ್ಬರನೇ ಕೊಟ್ರೆ, ಈಗ ನಾ 6 ಗಾಡಿ ಹಾಕೋದಕ್ಕೆ 8 ಗಾಡಿ 10 ಗಾಡಿ ಹಾಕಿದ್ರು ಸಾಕು, ಬೆಳೆಬೋದು ಬೆಳಿಬೋದು ಅಂತ ಅನಿಸ್ತಿದೆ. ಎಷ್ಟು ವರ್ಷದಿಂದ ನೀವು ಸಾವಯವ ಮಾಡ್ತಾ ಇದ್ದೀರಿ? ನಾವು ಸರ್ ಈಗ ಅಂದ್ರೆ 1-2 ವರ್ಷದಿಂದ ಮಾಡ್ತಾ ಇದೀವಿ. ನಾವು ಫುಲ್ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಎಷ್ಟು ವರ್ಷದಿಂದ ನೀವು ಕೃಷಿಗೆ ಇಳಿದ್ರಿ ಸರ್? ನನಗೆ ಗೊತ್ತಾತಪ್ಪಿ ಕೃಷಿ ಮಾಡ್ತಾ ಇದ್ದೀನಿ. ಗೊತ್ತಾತಪ್ಪಿನ ಅಂದ್ರೆ ನನಗೆ ಅಂದ್ರೆ ಈಗ 64 ವರ್ಷ ಆಗಿದೆ ಸರ್, ನನಗೆ ಗೊತ್ತಾತಪ್ಪಿ ಮಾಡಿದ್ದೀನಿ. ಗೊತ್ತಾದ ಕ್ಲಾಸ್ ಏನು ಇದು ಮಾಡಿಲ್ಲ. ಹೋಗಿದ್ವಾ? ಹೋಗಿ ಸರ್, 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ, ಏನಿಲ್ಲ, ಬರೀ ಸಿಗ್ನೇಚರ್ ಮಾಡ್ತೀನಿ, ಬೋರ್ಡ್ ಏನಿಲ್ಲ, ಇಷ್ಟಕ್ಕೆ ನಿಲ್ಸಿದ್ದೀನಿ ಸರ್. ಆಮೇಲೆ ಅಷ್ಟಿನ ಮುಂದಕ್ಕ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಏನ್ ಮಾಡ್ತಿದ್ರಿ ಚಿಕ್ಕದ್ರಲ್ಲಿ ನೀವು? ನಾವು ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜೋಳ ಗದ್ದೆ. ಅದಕ್ಕೆ ಮುಂಚೆ ಫಸ್ಟ್ ದನ ಎಮ್ಮೆಸಕ್ಕೆ ಹೋಗಿದ್ರಿ? ಮಾಡ್ತೀವಿ ಸರ್, ಅದು ಅದಿತ್ತು ಸರ್ ನನ್ನ ಹತ್ರ ಮಕ್ಕಳಲ್ಲೇ, ಅದೇನೇ ಅದಿತ್ತು ಅವಾಗ ಆಗ್ತಿದೆ. ಕೃಷಿಗೆ ಶುರುವಾಗೋದು ಅವಾಗಲೂ ದನಗಳಿದ್ವು ಸರ್, ಸುಮಾರು ಅಂದ್ರೆ 15 ಲೀಟರ್ 16 ಲೀಟರ್ ಆ ಕಮ್ಮಿ ಹಾಲು, 15 ಲೀಟರ್ 16 ಲೀಟರ್ ಹಾಲು ಹಾಕೊಂಡ್ಬಂದು ಮಾಡ್ಕೊಂಡ್ಬಂದು ನಾವು 4 ಜನ ನನ್ನ ತಮ್ಮಿಂದ್ರಿಟ್ಟು. ಹೌದಾ? ನಾನೇ ದೊಡ್ಡವನು, ಒಬ್ಬ ಟೀಚರು, ಈ ಸರ ಸುಮ್ನೆ ವ್ಯವಹಾರ ಮಾಡ್ಕೊಂಡು ಇಷ್ಟೆಲ್ಲ ಮಾಡೋದು ಸರ್. ನಿಮ್ 4 ಜನ ಅಣ್ಣ ತಮ್ಮಂದ್ರು, ನೀವು ಎಲ್ಲ ಹಿಸ್ಸೆಯಾಗಿ ನಿಮ್ಗೆ 4 ಎಕರೆ ಬಂತ? ಇಲ್ಲ ಸರ್, ನನಗೆ 6 ಎಕರೆ ಕೊಟ್ಟಿದ್ದಾರೆ ಸರ್. 6 ಎಕರೆ ಇದೆ ನಮ್ಗೆ, ಎಲ್ಲ ಭಾಗ ಆಗಿದೆ. ಅವರು ಊರಲ್ಲಿ ಉಳ್ಕೊಂಡ್ರು, ನಾವಿಲ್ಲಿ ಬಂದು ಅದಿಷ್ಟು ಕೆಲಸ ಮಾಡ್ಕೊಂಡು ವ್ಯವಹಾರ ಮಾಡ್ತೀವಿ ಸರ್. ನೀವು 4 ಜನ ಅಣ್ಣ ತಮ್ಮಂದ್ರು ನಿಮ್ ತಂದೆಗೆ, ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬ ಹೆಣ್ಮಗಳು, ಒಬ್ಬ ಗಂಡ ಮಗನು. ಓ, ಮಂಜುನಾಥ್ ಒಬ್ಬನೇ ಮಗ? ಒಬ್ಬ ಹೆಣ್ಮಗಳು. ಮಂಜುನಾಥ್ ಹೇಳಿ, ನೀವು ಏನ್ ವಿದ್ಯಾಭ್ಯಾಸ ಮಾಡಿದಿರಿ? ಸರ್, ನಂದು PUC ಆಗಿದೆ, IT ಆಗಿದೆ, ಎಲ್ಲಾ ಮುಗಿಸ್ಕೊಂಡು 2 ವರ್ಷ ಕಂಪ್ನಿನೂ ವರ್ಕ್ ಮಾಡಿದೆ. ಅಲ್ಲ ಆಗಿಲ್ಲ ಅಂತಂದ್ಬಿಟ್ಟು ಅಪ್ಪ ಡಿವೈಡ್ ಆದ್ಮೇಲೆ ವ್ಯವಸಾಯಕ್ಕೆ ಬಂದು ಶುರು ಮಾಡಿದೆ ಸರ್. ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಸರ್ 34. ಮದ್ವೆ ಆಗಿದೆ ಸರ್. ಮದುವೆ ಮಕ್ಕಳು ಇದ್ದಾರೆ ಸರ್. ಮಕ್ಳು ಹೆಣ್ ಮಕ್ಳು ಇದಾರೆ. ವ್ಯವಸಾಯದಲ್ಲೇ ಮುಂದೆ ಬರಬೇಕು, ಬೇರೆ ಅರ್ಥವನ್ನು ಹೋಗಿ ಕೆಲಸ ಮಾಡಂಗಿಲ್ಲ. ಅವರು ಟೈಮಿಂಗ್ಸು ಅವ್ರಿಗೆ ಹೇಳ್ತು ಅಂದರೆ ಹಿಂಸೆ ಆಗುತ್ತೆ. ಅವರು ಟೈಮ್ ಎನಿ ಟೈಮು ಕೆಲಸ ಮಾಡಲೇಬೇಕು, ಶಿಫ್ಟ್ ಬೈ ಶಿಫ್ಟ್ ಇರ್ತವೆ. ಅದರಿಂದ ಅಲ್ಲಿ ಖುಷಿಯಲ್ಲೇ ಸಂಪಾದನೆ ಮಾಡವ ಅಂತ ಖುಷಿಗೆ ಬಂದಿವಿ ಸರ್. ಬೋರ್ ಹಾಕ್ಸಿ ನೀರು ಬಂತು ಸರ್, ನೀರು ಹತ್ತವನಿಂದ ಶುರು ಮಾಡಿದ್ವಿ. ಬೋರು ನೀವು ಬಂದ್ಮೇಲೆ ಬೋರ್ ಹಾಕ್ಸಿದ್ದ? ನಾನು ಬಂದ್ಮೇಲೆ ಬೋರ್ ಹಾಕ್ಸಿ ಸ್ವಂತ ಹಾಕ್ಸಿ. ಹೌದಾ? ನೀವು ಅಲ್ಲಿ ಉಳಿಸ್ದಂತ ದುಡ್ಡಲ್ಲಿ ತಂದು ಬೋರ್ ಹಾಕ್ಸ್ಕೊಂಡ್ರೆ ಸರ್ ಬೋರ್ ಹಾಕ್ಸ್ತಿ. ಬಾಲ್ಯದಲ್ಲಿ ಇತ್ತ ಕೃಷಿ ಅನುಭವ? ಒಟ್ಟಿಗಿದ್ದಾಗ ಎಲ್ಲ ಟಚಿಂಗ್ ಇತ್ತು. ಡ್ರೈವಿಂಗು ಇದೆ, ಟ್ರ್ಯಾಕ್ಟರ್ ಓನ್ ಆಗಿದೆ. ಮಾಡ್ಕೊಂಡು ಒಂದು ಬೋರ್ ಹಾಕ್ಸ್ತು, ಬೋರ್ 2-4 ಲಕ್ಷ ರೂಪಾಯಿ ಆಯ್ತು. ಓನ್ ಆಗಿ ಮಾಡ್ಕೊಂಡು ಹೋಗುವ ಅಂತ ನಮ್ದೇ ಒಂದು ಕಂಪ್ನಿ ರೀತಿ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಆಳುಗಳು ಇಟ್ಕೊಂಡು ನಾವೇ ಮಾಡವ ಅನ್ನೋದಕ್ಕೆ ಬಂದಿವಿ ಸರ್. ಹೇಳಿ, ಏನೆಲ್ಲ ಬೆಳೆಯನ್ನ ನೀವು ವಾಣಿಜ್ಯ ಬೆಳೆಯಾಗಿ ಅಥವಾ ಆಹಾರ ಬೆಳೆಯಾಗಿ ವಿಂಗಡಣೆ ಮಾಡ್ಕೊಂಡು ಬೆಳೀತಾ ಇದ್ದೀರಿ ಅಂತ? ಫಸ್ಟ್ ಕಬ್ಬು ಹಾಕಿದ್ವಿ ಸರ್. ಕಬ್ಬಾಕಿ ಬೆಲ್ಲ ಮಾಡೋದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ 10 ವರ್ಷದಲ್ಲಿ ಸರ್ ನಾವೇ ಸ್ವಂತ ಆಲಮನೆ ಕಬ್ಬದಾಗ ನಾನೇ ಫ್ಯಾಕ್ಟರಿ ರೀತಿ ಮಾಡ್ತಾ ಇದ್ದೆ ಸರ್. ಕಬ್ಬು ಅಂದ್ರೆ ಎಷ್ಟೆಕರೆಗೆ ಹಾಕಿದ್ರೆ ಸರ್? 2 ಎಕರೆ ಕಬ್ಬು ಇತ್ತು. ಆಲೆ ಮನೇನ ನಿಮ್ದು ಇತ್ತ ನಿಮ್ಮ ತಂದೆ ಕಾಲದಲ್ಲಿ ಅಥವಾ ನೀವೇ ಪ್ರಾರಂಭ ಮಾಡಿದ್ರ? ತಂದೆ ಕಾಲದಿಂದ ಇತ್ತು ಸರ್ ಅದು. ಅದನ್ನೇ ಕಂಟಿನ್ಯೂ ಮಾಡ್ತಿದ್ವು. ಒಂದ್ 4 ಆಳು ಆಲೆ ಮನೆಗೆ ಕಬ್ಬದರೆಗೆ ಒಂದ್ 4 ಆಳು ಹತ್ತಾಳು ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ವು ಓನ್ ಟ್ರ್ಯಾಕ್ಟರ್ ಇದ್ದು. ಈಗ ಒಂದ್ ಸ್ವಲ್ಪ ಕಬ್ಬದು ಪ್ರಾಬ್ಲಮ್, ಆಳುಗಳದ್ದು ಪ್ರಾಬ್ಲಮ್ ಆದಕ್ಕೆ ಸ್ಟಾಪ್ ಮಾಡ್ಬಿಡು ಸರ್. ಕಬ್ಬದ ಯಾಕೆ ಪ್ರಾಬ್ಲಮ್ ಆಯ್ತು ಸರ್? ಕಬ್ಬು ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ ಸರ್. ಆಲೆ ಮನೆದು ಆಳುಗಳ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್, ಕೂಲಿ ಜಾಸ್ತಿ ಆಯ್ತು, ಅದರಿಂದ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಸರ್. ನಮ್ ಸ್ವಂತ ಮಾಡ್ಕೋತೀವಿ, ಸುಮ್ಮನೆ ಇರ್ತೀವಿ. ಅಂದ್ರೆ ಅದರಿಂದ ನಿಮ್ಗೆ ನಷ್ಟ ಅಂತ ಏನ ಆಯ್ತಿರ್ಲಿಲ್ಲ? ಅಷ್ಟೇ ಏನು ಆಯ್ತಿರಲಿಲ್ಲ ಸರ್. ಅದೇ ತೋಟಗಳಿಂದ ಬೆಲ್ಲದ ರೈಟು ವೇರಿಯೇಷನ್ ಆದಾಗ ಒಂಚೂರು ಪ್ರಾಬ್ಲಮ್ ಆಯ್ತು. ವೇರಿಯೇಷನ್ ಅಂದ್ರೆ ರೇಟ್ ಕೆಳಗಡೆ ಬಂದ್ಬಿಡ್ತಿತ್ತ? ಕೆಳಗಡೆ ಮಾಡ್ಕೊಂಡು ಹೋದಾಗ ಕೆಳಗಡೆ ಬರೋದು, ಗದ್ದೆವರೆಗೆ ದುಡ್ಡು ಕೊಡಕ್ಕೆ ಪ್ರಾಬ್ಲಮ್ ಆಗೋದು, ಅದರಿಂದ ಇದಾಯ್ತು, ಅದು ಸ್ಟಾಪ್ ಮಾಡೋದು ಸರ್. ಅಲ್ಲ, ಈಗ ನೇರ ಮಾರುಕಟ್ಟೆ ಸೃಷ್ಟಿಯಾಗಿದೆ ಮತ್ತೆ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬಂದಿದೆ. ನೀವು ಈ ಸಾವಯವ ಪದ್ಧತಿನಲ್ಲಿ ಕಬ್ಬನ್ನ ಬೆಳೆದು ನಿಮ್ದೇ ಗಾಣ ಇದೆ, ಯಾಕೆ ಒಂದು ಹೊಸ ಮಾರುಕಟ್ಟೆ ವ್ಯವಸ್ಥೆಯನ್ನ ನೀವು ಕಂಡ್ಕೋಬಾರ್ದು ಸರ್? ಇವಾಗ ನಮ್ಮ ಭಾವ ಅವ್ರು ಮಾಡ್ತಾ ಇದಾರೆ ಸಾವಯವ ಬೆಲ್ಲ ಅಂತ, ಅವರೇ ಇದಲ್ಲೇ ಕೊಟ್ಬಿಡ್ತೀವಿ, ಅವರೇ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ನಾವು ಅವ್ರ ಜೊತೆಗೆ ಸೇರ್ಕೊಂಡು ಈ ಸುತ್ತೂರಲ್ಲಿ ಇಟ್ಟಿದ್ದು ಸಾವಯವ ಬೆಲ್ಲ ಪಡ್ಗೋರು ಅಂದ್ಬಿಟ್ಟು ಕೆವಿಕೆಯಿಂದ ಆಗಿತ್ತು. ಅದ್ರ ಜೊತೆ ನಾವು ಸಪೋರ್ಟ್ ಮಾಡ್ಕೊಂಡು ನಾವು ಅವ್ರ ಜೊತೆ ಇದ್ದು ಸುತ್ತೂರಲ್ಲಿ ಮಾಡ್ತಾ ಇದ್ರು ಸರ್. ಏನು ಸ್ವಲ್ಪ ಏನಿಲ್ಲ, ಗವರ್ನಮೆಂಟ್ ಗೊಬ್ಬರ ಸೋಗ್ಸಲ್ವಾ? ಏನಿಲ್ಲ, ಗುತ್ತಿಗೆ ಜಮೀನ್ಗಳಿಗೆ ಮಾತ್ರ ಸರ್ ಅದು. ಅದು ನಮ್ಗೆ ಏನು ಬಿಟ್ರೆ ಗುತ್ತಿಗೆ ಜಮೀನಲ್ಲಿ ಏನು ಜಾಸ್ತಿ ಇದು ಮಾಡಲ್ಲ. ಅವಕ್ಕೆಲ್ಲ ತರಕಾರಿ, ಕೋಸು, ಬಾಳೆ, ಈರುಳ್ಳಿ ಈ ತರ ಮಾಡ್ಕೋಯ್ತಾ ಸರ್. ಈರುಳ್ಳಿ ಬೇಸಾಯದ ಬಗ್ಗೆ ನಂಗೆ ಸ್ವಲ್ಪ ಮಾಹಿತಿ ಕೊಡಿ. ಹೇಗೆ ಈರುಳ್ಳಿ ಬೇಸಾಯವನ್ನ ಯಾವ ಕಾಲದಲ್ಲಿ ಬಿತ್ತನೆ ಮಾಡಬೇಕು, ಮತ್ತೆ ಈಗ ಹಾಕಿದೀನಿ ಅಂತ ಹೇಳಿದ್ರು ಬೇಸಿಗೆಗೆ ಈಗ ಸೂಕ್ತವಾಗುತ್ತಾ ಹೇಗೆ ಅಂತ? ಸರ್, ಇವಾಗ 23 ನವೆಂಬರ್ ಹಾಕಿರೋದು, ಈಗ ನೆಕ್ಸ್ಟ್ 23 ಫೆಬ್ರವರಿ ಬಂದ್ರೆ 3 ತಿಂಗಳಾಯ್ತು, 3 ತಿಂಗಳಿಗೆ ಕಟಾವ್ ಆಗುತ್ತೆ ಸರ್. ಅದು ಫಸ್ಟ್ ಮಾರ್ಕೆಟಿಂಗ್ ಬಂದು ತೆರಕನಬೇಲೆ ಸಂತೆಯಲ್ಲಿ ತಂದು ಬಿತ್ತನೆ ಮಾಡ್ಬೇಕು ಸರ್. ಬಿತ್ತನೆ ಮಾಡಿ ಬಿತ್ತನೆ ಬೀಜ ನಿಮ್ಗೆ ಸಿಗುತ್ತೆ? ಸಿಗುತ್ತೆ ಸರ್, ಬಿತ್ತನೆ ಬೀಜ ಸಿಗುತ್ತೆ. ನೀವು ಬಿತ್ತನೆ ಬೀಜ ಮಾಡ್ಕೊಂಡಿದ್ವ ಸರ್? ನಾವು ಮಾಡಿದ್ರೆ ಅದು ನಿಲ್ಲ ಆಗಲ್ಲ ಸರ್. ಅದು ಅವ್ರ ವಾತಾವರಣದಿಂದ ಬರಬೇಕು, ಏನೋ ಕೆಮಿಕಲ್ ಏನೋ ಇದು ಮಾಡಿ ಕೊಡ್ತಾರೆ. ಅದರಿಂದ ನಾವು ನಮ್ಮ ಬಿತ್ತನೆ ಮಾಡ್ತೀವಿ ಅಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಬೀಜೋಪಚಾರ ಎಲ್ಲ ಮಾಡ್ಕೊಡ್ತಾರೆ? ಹೌದು ಸರ್, ಬೀಜೋಪಚಾರ ಮಾಡ್ಕೊಡ್ತಾರೆ. ನಮ್ಮ ಬಿತ್ತನೆ ಮಾಡ್ತೀವಿ ಅಂದ್ರೆ ಇಳುವರಿ ಕಮ್ಮಿ ಐತೆ, ಈಳು ಕಮ್ಮಿ ಆಯ್ತದೆ, ಬರಲ್ಲ ಸರ್. ಹೇಳಿ, ಈಗ ಬಿತ್ತನೆ ಬೀಜ ಏನೋ ತರ್ತೀರಿ, ಭೂಮಿಯನ್ನ ಹೇಗ್ ಸಿದ್ಧತೆ ಮಾಡ್ಕೊಡ್ಬೇಕು, ಹೇಗೆ ಸಾಲ ಹಾಕೋಬೇಕು, ಇದೆಲ್ಲ ಸ್ವಲ್ಪ ಮಾಹಿತಿ ಕೊಡಿ. ಬಿತ್ತನೆ ಮಾಡ್ಬೇಕಂದ್ರೆ ಈರುಳ್ಳಿನ ಹೇಗ್ ಭೂಮಿ ಸಿದ್ಧತೆ ಮಾಡ್ಕೊಂಡು ನೀವು ಬಿತ್ತನೆ ಮಾಡ್ಬೇಕಂತ ಸರ್? ಫಸ್ಟ್ ಎಲ್ಲ ಟ್ರ್ಯಾಕ್ಟರ್ ಹೊಡೆದು ರೆಡಿ ಮಾಡಿ, ಆಮೇಲೆ ಒಂದೇ 1-2 ತಿಂಗಳು ಬಿಟ್ಟು ಬಿಸಿಲು ಕಾಯಿಸಿ ಆರಂಭ ಮಾಡಿ. ಯಾಕೆ ಬಿಸಿಲು ಕಾಯಿಸ್ಬೇಕು ಸರ್? ಮಣ್ಣು ಇದಾಯ್ತ ಸರ್, 40 ಜಾಸ್ತಿ ಆಯ್ತದೆ ಮಣ್ಣಲ್ಲಿ. ಬಿಸಿಲಲ್ಲಿ ಇದು ಮಾಡಿದ್ರೆ ನೀರು ಬಿದ್ದಾಗ ಮಣ್ಣೆಲ್ಲವೇ 40 ಜಾಸ್ತಿ ಆಗುತ್ತೆ, ಅದರಿಂದಾಡಿ ಈಳು ಬರುತ್ತೆ ಸರ್. ಈಳು ಜಾಸ್ತಿ ಬರುತ್ತೆ, ಬಿಸಿಲು ಕಾದ ಮಣ್ಣಲ್ಲಿ ಈಳು ಜಾಸ್ತಿ ಇರುತ್ತೆ. ಮಳೆ ಬಿಡುತ್ತಲ್ಲ, ತಂಪಾಯ್ತದೆ, ನೀರು ಇದ್ದಾಗ ತಂಪಾಗುತ್ತೆ. ಅದರಿಂದಾಡಿ ಈರುಳ್ಳಿ ಬಿತ್ತನೆ ಮಾಡ್ಕೊಂಡು ಶುರು ಮಾಡಿದೆ ಸರ್. ಸಾಲ ಹೊಡಿಸ್ಕೊಂಡು ಟ್ರ್ಯಾಕ್ಟರ್ಲ್ಲೇ ಎಲ್ಲ ಟ್ರ್ಯಾಕ್ಟರ್ ಈಗ ಬಂದಿದ್ದಾರೆ. ಟ್ರ್ಯಾಕ್ಟರ್ಲ್ಲೇ ಸಾಲ ಹೊಡಿಸ್ತೀರಾ? ಹೌದು ಸರ್, ಟ್ರ್ಯಾಕ್ಟರ್ಲ್ಲೇ ಬಿಡ್ ಮಾಡಿಸ್ತೀವಿ. ಟಿಲ್ಲರ್ ಚಿಕ್ಕ ಟ್ರ್ಯಾಕ್ಟರ್, ಚಿಕ್ಕ ಟ್ರ್ಯಾಕ್ಟರ್ಲ್ಲಿ 20-25 ಬಿಡ್ ಮಾಡಿಸಿ ಅದು ಆಳುಗಳಿಗೆ ಅನುಕೂಲ ಸರ್. ಏರಲ್ ಮಾಡಿ ಪುನಃ ಮಾಡಿ ಲೇಬರ್ ಕಡಿಮೆ ಆಗುತ್ತೆ, ಲೇಬರ್ ಕಮ್ಮಿ ಆಗುತ್ತೆ, ಅದರಿಂದ ಟ್ರ್ಯಾಕ್ಟರ್ ಮಾಡಿ ಬೆಡ್ ಮಾಡಿ. ಎಷ್ಟು ಅಡಿ ಅಂತರಕ್ಕೆ ಮಾಡ್ತೀರಿ? ಸರ್, ನಾವು ಮಾಡಿದರೆ ಬೆಡ್ 3-3 ಅಡಿ 3 ಅಡಿ ಸಾಲು ಮಾಡ್ಕೊಂಡು ಒಂದೊಂದು ಬೆಡ್ ನಡುವೆ ಒಂದು ಸಣ್ಣ ಕಾಲುವೆ ಕಾಲುವೆ ಒಂದೇ ಗ್ಯಾಪ್ ಇರುತ್ತೆ ಸರ್. ಒಂದ್ ಬೆಡ್ ಒಂದ್ ಬೆಡ್ಗೆ ಗ್ಯಾಪ್ ಇರುತ್ತೆ. 3 ಅಡಿ ಬೆಡ್ ಮಾಡಿ 1 ಎಕರೆ 8 ಕ್ವಿಂಟಲ್ ಈರುಳ್ಳಿ ಹಾಕಿದ್ದೀನಿ ಸರ್. 3.75 ಕ್ವಿಂಟಲ್ ಈರುಳ್ಳಿ ಹಿಡಿದಿದೆ ಬಿತ್ತನೆ ಬಿತ್ತನೆ. ಹೌದು ಸರ್, ನಾನು ಒಂದು 100 ಕ್ವಿಂಟಲ್ ಮೇಲ್ ಕಿಡಿಬೇಕು ಅಂತ ಇಳುವರಿ ಅನ್ಕೊಂಡಿದ್ದೀನಿ ಸರ್. ಅದ್ರ ತಕ್ಕಂಗ್ ಮಾಡಿದ್ದೀನಿ, ಅದ್ರ ರೇಟ್ ಗಿಟ್ಟು ನೆಕ್ಸ್ಟ್ ಇದು ಸರ್. ಅದ್ರ ತಕ್ಕಂಗ್ ಮಾಡಿದೀನಿ ಅಂದ್ರೆ ಏನೇನ್ ಮಾಡಿದೀರಿ ಹೇಳಿ ಸರ್? ಅದೇ ಗೊಬ್ಬರ ಕೊಟ್ಟಿದೀವಿ, ಒಂದ್ 2 ಟ್ರಿಪ್ ಗೊಬ್ಬರ ಕೊಟ್ಟಿದ್ದೀನಿ. ಗೊಬ್ಬರ ಏನ್ ಕೊಟ್ರಿ? ದಣ್ಣ ಗೊಬ್ಬರ ಕೊಟ್ಟಿದ್ದೀನಿ ಸರ್. ಮೊದ್ಲೇ ಭೂಮಿ ಕೊಟ್ಟಿದ್ದೆ ಸರ್. ಅದ್ ಬಿಟ್ರೆ ಜೀವಾಮೃತ ಮಾಡ್ತಾ ಇದ್ದೀನಿ. ಅದ್ಬಿಟ್ರೆ ಸ್ಪ್ರೇ ಬಂದು ಮೀನ್ ನೆನೆ ಅನ್ಬಿಟ್ಟು ಕೊಟ್ಟಿದ್ರು ಸರ್ ಕೃಷಿ ಇಲಾಖೆ ಇದ್ರಿಂದ, ಅದ ಸ್ಪ್ರೇ ಮಾಡಿದೀನಿ ಸರ್. ಈರುಳ್ಳಿಯನ್ನು ಕೂಡ ಸಂಪೂರ್ಣ ಸಾವಯವ ಸರ್ ಸರ್ ಮಿಕ್ಸ್ ಇದೆ ಸರ್, ಅದು ಮಿಕ್ಸ್ ಎಲ್ಲಕ್ಕೂ ಕೊಡ್ತಾ ಇದೀವಿ. ಬಾಳೆ ಕೊಡ್ತೀವಿ, ಕೋಸು ಕೊಡ್ತೀವಿ, ಮತ್ತೆ ಕಬ್ಬು ಕೊಡ್ತೀವಿ. ಈಗ ಇದೇ ನಮ್ಮ ಹತ್ರ ಹಸುಗಳಿದೆಲ್ಲ, ಎಲ್ಲ ಗೋಮೂತ್ರ ಮಾಡಿ ಎಲ್ಲ ಮಿಕ್ಸ್ ಅಂದ್ರೆ ಏನ್ ಮಿಕ್ಸ್ ಮಾಡ್ಕೊಡ್ತೀರಿ ಅಂತ ಹೇಳಿ. ಕಾಲು ಭಾಗ ಕೆಮಿಕಲ್ ಸರ್, ಮುಕ್ಕಾಲು ಭಾಗ ಆರ್ಗಾನಿಕ್ ಆರ್ಗಾನಿಕ್ ಅಷ್ಟು ಸರ್. ಎರಡ್ ಮೂರು ಈಗ ಹತ್ತು ಮೂಟೆ ಹಾಕತ್ತಂಕ ಎರಡು ಮೂಟೆ ಹಾಕ್ತಿವಿ, ಅದು ಕಾಲು ಭಾಗ ಆಯ್ತು. ಇನ್ ಬಾಕಿದೆಲ್ಲ ಸಾವಯವ. ಚೆನ್ನಾಗ್ ಬಂದಿದೆ ಸರ್ ಈರುಳ್ಳಿ. ಇಸತ್ತಂತೂ ನಾನು ನೋಡಿದ ಮಟ್ಟಿಗೆ, ನಂಗೆ ವ್ಯವಸಾಯದಲ್ಲಿ ಇಳಿದ ಮಟ್ಟಿಗೆ ಈರುಳ್ಳಿ ಮಾತ್ರ ಸೂಪರ್ ಆಗಿ ಬಂದಿದೆ. ಅದಕ್ಕೆ ತಕ್ಕಂಗೆ ನೋಡ್ಕೋತಾ ಇದ್ದೀನಿ ಸರ್. ಈಗ ನಾಲ್ಕು ಔಷಧಿ ಸ್ಪ್ರೇ ಮಾಡಿದೀನಿ, ಈರುಳ್ಳಿ ಮಾತ್ರ ಚಾಲೆಂಜ್ ಮೇಲೆ ಮಾಡ್ತಾ ಇದ್ದೀನಿ ಸರ್. ಈಗ ನಾಲ್ಕು ಸ್ಪ್ರೇ ಮಾಡಿದ್ದೀನಿ ಅಂದ್ರಲ್ಲ, ಯಾವುದಕ್ಕೆ ಸರ್? ಅದು ಮೀನಿನ ಒಂದು ಎರಡು ಸಾರಿ ಸ್ಪ್ರೇ ಮಾಡಿದ್ದೀನಿ, ಬೇವಿನ ಸ್ಪ್ರೇ ಮಾಡಿದ್ದೀನಿ, ಒಂದು ಕೆಮಿಕಲ್ ಮಾಡಿದ್ದೀನಿ. ಹೌದು ಸರ್. ಕೆಮಿಕಲ್ ಔಷಧಿ ಅಂದ್ರೆ ಹುಳುಗಳು ಹೊಡೆದಿದ್ವ, ಹುಳುಗಳು ಹೊಡೆದಕ್ಕೆ ಕೆಮಿಕಲ್ ಮಾಡಿದ್ವಿ. ಹುಳುಗಳು ಏನೇನು ಹುಳುಗಳು ಹೊಡಿತವೆ ನಿಮ್ಗೆ ಗೊತ್ತಿರೋ ಹಾಗೆ ಸರ್? ಅದು ಸುಳಿ ಕೊರೆಯುವುದು, ಆಮೇಲೆ ಸ್ಪ್ರೆಡ್ ಆಗುತ್ತೆ ಸರ್ ಅದೆಲ್ಲ, ಒಂಥರ ಮುದುರ್ಕೊಳ್ಳೋದು ಇದಾಗೋದು, ಅದಕ್ಕಿಂತ ಒಂಥರ ಕೆಂಚಾಗೋದು, ಅದಕ್ಕೆ ಹುಳುನ ಔಷಧಿ ಸ್ಪ್ರೇ ಮಾಡಿ. ಬೇರೆ ಈ ಕೊಳೆ ರೋಗ ಆ ತರದ ಅವೇನಿಲ್ಲ ಸರ್, ಕೊಳೆ ರೋಗ ಏನಿಲ್ಲ. ಭೂಮಿ ಹದ ಚೆನ್ನಾಗಿ ಮಾಡ್ಕೊಂಡ್ರೆ ಅವೆಲ್ಲ ಬರಲ್ಲ ಬರಲ್ಲ ಸರ್. ಬೇವಿನ ಸ್ಪ್ರೇ, ಜೀವಾಮೃತ ಸ್ಪ್ರೇ, ಅದ್ ಬಿಟ್ರೆ ಡಿಕಾಂಪ್ರೆಸಸ್, ಆರ್ಗ್ಯಾನಿಕ್ ಎಲ್ಲ ಏನಿದೆ ಎಲ್ಲ ಮಾಡ್ಬೋದು ಸರ್, ಮಾಡ್ಕೊಂಡ್ರೆ. ಈಗ ಎರಡು ತಿಂಗಳಾಗಿದೆ, ಇನ್ನು ಒಂದ್ ತಿಂಗಳು ಬೇಕು ಬೆಳೆ ಬರೋದಕ್ಕೆ. ಇವಾಗ ಮಧ್ಯದಲ್ಲಿ ಗೊಬ್ಬರ ಏನ್ ಕೊಡಲ್ವಾ ಸರ್? ಗೊಬ್ಬರ ಏನಿಲ್ಲ, ಫಸ್ಟ್ ನಾಟಿ ಕಾಳು ಅಂದ್ಬಿಟ್ಟು ಗೊಬ್ಬರ ಕೊಟ್ಟಿದ್ವಿ ಸರ್. ಡಿ ಎ ಪಿ ಒಂದು 17 ಎರಡು ನಾಟಿ ಕಾಳು ಕೊಟ್ಟಿದ್ದು. ಅದಾದ್ಮೇಲೆ ಒಂದು ಕಾಂಪ್ಲೆಕ್ಸು, ಒಂದು ಯೂರಿಯಾ ಕೊಟ್ಟಿದೆ. ಅದು ಬಿಟ್ರೆ ಟ್ರೆಂಚಿಂಗ್ ಅಲ್ಲಿ ಬೇಕು ಅಂದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಬರೀ ಜೀವಾಮೃತ ಅಲ್ಲಿ ಆದ್ರೂ ಡೈರೆಕ್ಟ್ ಗೋತ್ರ ಸರ್, ಅದು ಹಸುನ ಉಯ್ಯೋದ ಗೋತ್ರನ ಆತ್ಕೊಂಡು ಒಂದು 250 ಲೀಟ್ರು ಒಂದು ವಾರ ಇದು ಮಾಡಿ ಸ್ಪ್ರೆಡ್ ಮಾಡಿ ಡ್ರಮ್ ಅಲ್ಲಿ ಇಟ್ಟು ಮುಚ್ಚಿ ಅದು ಮಾಡಿದ್ರೆ ನನಗೆ ಜೀವಾಮೃತಿಗಿಂತ ಗೋತ್ರದಲ್ಲಿ ಪ್ಯೂರ್ ಇದೆ ಸರ್. ನನಗೆ ಡೈರೆಕ್ಟ್ ನನ್ನ ಹೆಸರು ಇಲಾತಿ ಹೆಸರು ಇರ್ಬೋದು, ಅದಲ್ಲೇ ನನಗೆ ಹೊಸತಿ ಅರ್ಶನದಲ್ಲಿ ಮಿಣಸಿ ಹಾಕಿದೆ ಸರ್. ಒಂದ್ ಟ್ರಿಪ್ ಕೂದ್ರೆ ಎರಡು ಟ್ರಿಪ್ ಗೋತ್ರ ಎಡಿಸ್ತಿದೆ. 15 ದಿನಕ್ಕೆ ಸ್ಪ್ರೆಡ್ ಆಯ್ತಿತ್ತು ಅದು. ಆಮೇಲೆ ಬೇವಿನೆಣ್ಣೆ ಒಂದು ಸ್ಪ್ರೇ, ನನಗೆ ಅರ್ಶನಕ್ಕಿಂತ ಮೆಣಸಿಲ 2,500 ಮೆಣಸಿಗೆ 30-45,000 ರೂಪಾಯಿ ಆಗಿತ್ತು. ಎಷ್ಟು ವಿಸ್ತೀರ್ಣಕ್ಕೆ ಹಾಕಿದ್ರಿ ಅದನ್ನ? 2 ವರ್ಷ ಸರ್. 2 ಅಡಿ 2 ಅಡಿ 1.5 ಎಕರೆಗೆ ಸರ್. ಅದು 1.5 ಎಕರೆಗೆ ಹಾಕಿದ್ರೆ? ಹೌದು ಸರ್, 1.5 ಎಕರೆ. 102 ರೂಪಾಯಿ ಕೊಟ್ಟಿದ್ದೀನಿ ಸರ್ ಮೆಣಸಿನ ಆ ಟೈಮಲ್ಲಿ. ಹೌದೇ, ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ರೇಟ್ ಸಿಕ್ಕಿದಾಗ ತೊಂದರೆ ಆಗಲ್ಲ. ಒಂದು ವೇಳೆ ರೇಟ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದಾಗ, ವ್ಯತ್ಯಾಸ ಆದಾಗ ಸರ್? ಅದೊಂದು ಲಾಸ್ಟ್ ಅಲ್ಲಿ ಮಾರ್ಕೆಟ್ ಕಾಯಲ್ಲಿ ಮೆಣಸಿಕಾಯಲ್ಲಿ ಇದಾಯ್ತು ಅಂದ್ರೆ ಹಣ್ಣು ಮಾಡ್ತೀವಿ ಸರ್. ಹಣ್ಣು ಬಂದು 150 ರೂಪಾಯಿ ತಗೋತಾರೆ ಕೆಜಿ ಹಳ್ಳಿ ಜನಗಳೇ. ಹಣ್ಣಿಗೆ ಜಾಸ್ತಿ ಆದ್ಯತೆ ಹಣ್ಣಿಗಿರೋದ ಸರ್. ಏನು ಅಂದ್ರೆ ನಾವು ಕಾಯಿ ರೇಟ್ ಇದ್ದಕ್ಕೆ ಅದು ಮಾಡ್ಕೋತೀವಿ, ಇಲ್ಲ ಅಂದ್ರೆ ಹಣ್ಣು ಮಾಡ್ತೀವಿ. ಅದರಿಂದ ಅಡಿ ಅದು ಅಡ್ಜಸ್ಟ್ ಆಯ್ತು, ಮೇಂಟೈನ್ ಆಯ್ತು. ಅಂದ್ರೆ ಒಟ್ಟಿನಲ್ಲಿ ನೀವು ಅದನ್ನ ಒಣಗಿಸಿ ಲಾಸ್ ಮಾಡ್ಕೊಂಡು ನೀವು ಮಾರಾಟ ಮಾಡಕ್ ಹೋಗಲ್ಲ ಸರ್. ಲಾಸ್ಟ್ ಆಗಿ ನಮ್ಮ ಮನೆಗೆ ಬೇಕಾಗಿರ್ತಲ್ಲ ಸರ್, ಅದು ನಮ್ಮ ಮನೆಗೆ ಹೆಣ್ಣು ಮಾಡ್ಕೊಳ್ಳವ. ಮತ್ತೆ ಕೆಲವು ಕೃಷಿಕರು ಅಯ್ಯೋ ರೇಟು ಸಿಕ್ಲಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದನ್ನ ಎಷ್ಟು ಸಿಕ್ತು ಅಷ್ಟು ಕೊಟ್ಬಿಟ್ಟು ಬಂದ್ಬಿಡ್ತಾರಲ್ಲ, ಏನ್ ಮಾಡೋದು ಸರ್? ಅದು ಏನು ಅಂದ್ರೆ ಅವರು ಏನ್ ಮೇಂಟೆನೆನ್ಸ್ ಮಾಡಿರಲ್ಲ, ಖರ್ಚು ಕಮ್ಮಿ ಇರ್ತಲ್ಲ ಸರ್. ಆರ್ಗಾನಿಕ್ ಖರ್ಚು ಅಲ್ವಾ, ಕಮ್ಮಿ ಇರುತ್ತೆ, ಮಾಡ್ಕೊಂಡು ಇದು ಮಾಡ್ತಾ ಇರ್ತೀವಿ ಸರ್. ಅದರಿಂದ ಇದಾಯ್ತದೆ ಅಷ್ಟೆ. ಈಗ ಈರುಳ್ಳಿಗೆ ನೀರ್ನೆಲ್ಲ ಹೇಗೆ ವ್ಯವಸ್ಥೆ ಮಾಡ್ತೀರಿ ಹೇಳಿ ಸರ್? ನೀರು 8 ದಿನ ಒದಗಿಸ್ತೀರಿ ಅಂತ ಸರ್? ಡ್ರಿಪ್ ಅಲ್ಲಿ ಡ್ರಿಪ್ ಅಲ್ಲಿ ಮುಖಾಂತರ ಇದು ಮಾಡ್ತೀವಿ ಸರ್. 8 ದಿನಕ್ಕೊಂದ್ಸತಿ ತಿರಿಲೇಬೇಕು. ಆದ್ರೆ ನೀರಿನ ಜೊತೆಗೆ ಗೋತ್ರ ಎಡಿಸ್ತೀವಿ ಇಂಚೂರಿಲಿ, ಅದು ಎಲ್ಲ ಸ್ಪ್ರೆಡ್ ಆಯ್ತು ಸರ್ ನೀರಲ್ಲಿ. ಡೈರೆಕ್ಟ್ ನಾವು ಹೋಯ್ತೀವಿ ಅಂದ್ರೆ ಹಿಂಸ ಒಂದೇ ಇದಕ್ಕೆ ಇದಾಗುತ್ತೆ, ಇಂಚೂರಿ ಆದ್ರೆ ಅನುಕೂಲ. ಈರುಳ್ಳಿಗೆ ಹನಿ ನೀರಾವರಿ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಏನಿಲ್ಲ ಸರ್, ಅದೇ ಬೆಟ್ರ್ ಸರ್. ಈಗ ಹನಿ ನೀರಾವರಿನೇ ಬೆಟ್ರು, ಕಟ್ಟ ನೀರಿಗಿಂತ ಎಲ್ಲ ಪ್ರಾಬ್ಲಮ್ ಸರ್. ಯಾಕೆಂದ್ರೆ ಹೆಚ್ಚು ಪೈಪ್ನ ಅಲ್ಲಲ್ಲ ಇದು ಸಾಲು ಗಿಡದಿಂದ ಗಿಡದಕ್ಕೆ ಅಂತರ ಕಡಿಮೆ, ಪೈಪ್ನ ಹೆಚ್ಚು ನೀವು ಅದನ್ನ ನೀರು ಹೆಚ್ಚು ಕೊಡ್ತಾ ಇರ್ಬೇಕಲ್ಲ. ನಮ್ದೆಲ್ಲ ಬಂದು ಕಪ್ಪು ಮಣ್ಣು ಸರ್. ಒಂದು ನೀರು ಕಟ್ಟಿದ್ರೆ 15 ದಿನ ತಡೀತದೆ ಕಪ್ಪು ಮಣ್ಣು, ಸ್ಪ್ರೆಡ್ ಆಗುತ್ತಲ್ಲ ಸರ್. 15 ದಿನ ಗಂಟ ತೇವಾಂಶ ಇರುತ್ತೆ, 15 ದಿನ ಆದ್ಮೇಲೆ ತಿರಿಬೇಕು. ಎಲ್ಲ ಇನ್ನೇನು ಬತ್ತಿ ಇನ್ನೇನು ಬಿಸಿಲು ತಡೆಯಲ್ಲ, ಇದು ಹೋಯ್ತದೆ ಅನ್ನೋತ್ತಿಗೆ ತಿರಿದ್ರೆ ಡೆವಲಪ್. ಹೇಗೆ ನೀರು ಕೊಡಬೇಕು ಅಂತ ಹೇಳ್ತೀರಿ? ನಿಮ್ಮ ತಂದೆಯವ್ರ ಕಾಲದಲ್ಲಿ ಸುಮ್ಮನೆ ನೀರು ಹಾಯಿಸು ಅಂದ್ಬಿಟ್ಟು ಹಾಯಿಸ್ಬಿಡೋರು. ಹಾ, ನೀರು ಸಿಕ್ತು ಚೆನ್ನಾಗಿ ಬಂತು ಅಂದಾಗ ಏನ್ ಮಾಡ್ತಿದ್ರಿ ಹೇಳಿ? ಆಗ ನೀರು ಕೊಡೋದಕ್ಕೆ ಸರ್ ಎಲ್ಲ ಸಾಲ ಹೊಡೆದ್ ನೀರು ಕಟ್ಬಿಡ್ತೀವಿ ಸರ್, ಎಲ್ಲ ಕಡೆ ತಗೊಂಡ್ ಸುಮ್ಮನೆ ಕಟ್ಟೋದು ತುಂಡು ಮಾಡೋದು ಆತರ ಪರಿಸ್ಥಿತಿ ಇತ್ತು. ಈಗೇನಿಲ್ಲ ಸರ್, ಎಲ್ಲ ಟ್ರಿಪ್ ತಾನೆ ಹೊಡೆದ ಅಂದ್ರೆ 1 ಎಕರೆ 2 ಎಕರೆ. ಆಗ ನೀರ್ ಹಂಗ್ ಕೊಟ್ಬಿಡ್ತಿದ್ರ ನೀರ್ ಹೊಡೆಗೆ ಖಾಲಿ ಆಗೋಗ್ತಿತ್ತು. ಆಮೇಲೆ ನೀರು ಇಲ್ಲ ಅಂದಾಗ ಏನ್ ಮಾಡ್ತಿದ್ರಿ? ಇಲ್ಲ ಸರ್, ಆವಾಗ ನೀರ್ ಇರ್ತಿತ್ತು ಸರ್, ಇರ್ತಿತ್ತು, ಬಾವಿಗಳೆಲ್ಲ ಇತ್ತು. ಫಸ್ಟ್ ನಾವೊಂದು ಕೊಳವೆ ಬಾವಿ ಮಾಡಿಲ್ಲ, ಬರೀ ಗುಂಡಿ ಬಾವಿ ಮಾಡಿದ್ದು. ಗುಂಡಿ ಬಾವಿ ಮಾಡಿ ಗುಂಡಿ ಬಾವಿಲಿ ಮಾಡಿ ಸರ್, ನಮ್ಗೆ ಒಂದ್ ಟೈಮ್ ಅಲ್ಲಿ ಇದು ಬರ್ತೀವಿ ಸರ್, ಅದನ್ನ ಎತ್ತಿದ್ದೀನಿ ಸರ್. ನನಗೆ ಗೊತ್ತು, ನಾನು ಸುಮಾರು ಎತ್ತಿದ್ದೀನಿ, ಎತ್ತಿ ಈರುಳ್ಳಿ ಮತ್ತೆ ಬದನೆ ಬಾಳೆ ಇವೆಲ್ಲ ಬೆಳತಿದ್ದ ಅದರಲ್ಲಿ. ಆಗ ಒಂದು 4 ಅಡಿ ಒಂದು 5 ಅಡಿ ಆದ್ರ ನೀರ್ ತುಂಬಿಡೋ ಸರ್ಕುಂಡಿಗೆ, 20 ಅಡಿ ಬಾವಿ ಆದ್ರ 2-3 ಅಡಿ ಬಿಡೋದು ಎಲ್ಲ ಸಣ್ಣ ತುಂಬೋದು ಒಡೆಯೋದು. ಆಗ ಲಾಸ್ಟ್ ಅಲ್ಲಿ ನನಗೆ ಗೊತ್ತಾಗ ಚೆನ್ನಾಗಿ ಬೋರ್ ಮಾಡ್ಲೇಬೇಕು ಅಂತ ಆಗ ಓಪನ್ ಮಿಲ್ ಮೋಟ್ರ್ ಬಾವಿ ತೆಗೆದು ಅದ್ರಲ್ಲಿ ಮೋಟರ್ ಇಟ್ಕೊಂಡು ಬೋರ್ ಓಪನ್ ಮಿಲ್ ಅದ್ರಲ್ಲಿ ಮಾಡ್ದೋ ಸರ್. ಅದ ಮಾಡಿ ಸ್ವಲ್ಪ ದಿನ ಮಾಡಿದಾಗ ಮುಂದ್ ಬೋರ್ ಮಾಡ್ದು. ಡೀಸೆಲ್ ಮೋಟರ್ ಇಟ್ಕೊಂಡಿದ್ರ ಕರೆಂಟ್ ಮೋಟರ್? ಕರೆಂಟ್ ಮೋಟರ್ ಸರ್, ಕರೆಂಟ್ ಮೋಟರ್. ಫಸ್ಟ್ ಕರೆಂಟ್ ನಮ್ಮಲ್ಲಿ ಒಂದು 4 ಬಾವಿಗಳಿಗೆ ಕರೆಂಟ್ ಕೊಟ್ರು ಆ ಟೈಮಲ್ಲಿ. ಆಗ ಒಟ್ಟಿಗೆ ಕೊಳವೆ ಬಾವಿ ಮಾಡಿ ಅವೆಲ್ಲ ಓದೋ. ಆಗ ನಾವು ಸ್ವಂತ ಹಾಕ್ಸ್ಕೊಂಡ್ ಇಲ್ಲಿಗೆ ಈಗ ಭಾಗ ಆದಾಗ ಅವ್ರವ್ರಿಗೆ ಮಾಡಿದ್ದು ಬಾವಿ ಮಾಡಿದ್ದು ನಿಮ್ ತಮ್ಮವ್ರಿಗೆ ಹೋಯ್ತು. ಅವ್ರಿಗೆಲ್ಲ ಹೋಯ್ತು ಸರ್ ಅಲ್ಲ, ಅವ್ರಿಗೆಲ್ಲ ಹೋಗಿ ಅವ್ರಿಬ್ರಿಗೆ ಆಗಿ ಆಮೇಲೆ ನಮಗ್ ಕೊಡ್ತಿದ್ರು ನೀರ್ನವರು ಭಾಗದ ಕೊಡ್ತಿದ್ರು. ಅಕ್ಕಪಕ್ಕನ ಜಮೀನೆಲ್ಲ ಸರ್ ಒಂದೇ ಹಂಗಾಗಿ ಸರ್ ಅದು ಒಂದು 2 ಕಿಲೋಮೀಟರ್ ನೀರ್ ಬರುತ್ತೆ ಒಂದು ಇನ್ನೊಂದು ತೋಟದಲ್ಲಿ, ಆ ತೋಟದಲ್ಲಿ ನೀರ್ ಬರ್ತಾ ಇತ್ತು. ಹೌದಾ? ನನಗ್ ಗೊತ್ತಾದ ನಾನೇ ಮಾಡಿಸಿದ್ದು. ಈಗಲೂ ಬರ್ತಾ ಇದೆ, ಸಮ್ಮರ್ ಬರ್ತದ ಸರ್. ಈಗ ಅಲ್ಲಿಂದ ಮೋಟರ್ ಇಲ್ಲಿ ಬರ್ತಾ ಇದೆ. ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? 2 ಕಿಲೋಮೀಟರ್. 2 ಕಿಲೋಮೀಟರ್ ಇಂದ ಮೋಟರ್ ಓಡಿಸ್ತಿದ್ರ ನೀವು? ಓಡ್ತಾ ಇರ್ತದ. ನೀರ್ ಬರ್ತಾ ಇತ್ತಾ? ಬರ್ತದೆ ಸರ್, ಬರ್ತದೆ. ಹೌದಾ? ಈಗಲೂ ಬರ್ತದೆ ಸರ್. ಅಲ್ಲ ತೋಟ ಅಂದ್ರೆ ಅಲ್ಲಿ ಅದು ಬೋರ್? ಅದು ಇಲ್ಲಿ ಸರ್ 12 ಬೋರ್ ಹಾಕ್ಸಿ, ಒಂದ್ ಬೋರ್ ಅಲ್ಲೂ 12 ಬೋರ್ ಹಾಕ್ಸಿ ನೀರ್ ಇಲ್ಲ ಡ್ರೈ ಆಗಿದೆ ಸರ್. ಎಲ್ಲ ಈ ಜಮೀನ ಚಾಮರಾಜನಗರ ಡಿಸ್ಟಿಕ್ ಡ್ರೈ, ಎಲ್ಲ ಡ್ರೈ ಏರಿಯಾ ಅಂತ ಹೇಳ್ಬಿಟ್ಟಿದ್ರು. ನಮ್ ಗುಂಡುಪೇಟೆ ತಾಲೂಕಲ್ಲಿ ಎಲ್ಲ ಬರಭೂಮಿ ಆಗಿತ್ತು. 13 ಬೋರ್ ಆಗಿ ಲಾಸ್ಟ್ ಅಲ್ಲಿ ಸರ್ 2 ಕಿಲೋಮೀಟರ್ ಇಂದ ಡ್ರೈ ಮಾಡಿ ನೀರ್ ತಂದು 7.5 ಇಂಚ್ ನಿಂದ ಅಲ್ಲಿ ಏನ್ ಬರುತ್ತೆ ನೀರು ಅದು ಇಲ್ಲಿಗೆ ಡಂಪ್ ಆಯ್ತು. ಅಂದ್ರೆ ಈಗ 13 ಬೋರ್ ಹಾಕ್ಸಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರಿ? ಈಗ ಒಂದೊಂದು ಬೋರ್ಗೆ ಕಮ್ಮಿ ಸರ್. ಅವಾಗ ಕಮ್ಮಿ ಸರ್, ಅದು 7 ಎಕರೆ ಸರ್. ನಮ್ಗಿದ್ದ ನಮ್ ಮದುವಾದಾಗ ಬರೀ 7 ಎಕರೆ ಈಚೆಗೆ ಎಲ್ಲ ತಗದು ಇಷ್ಟಂತ ರೂಢಿಸ್ರು. ನಿಮ್ಮ ಯಜಮಾನರು ಎಲ್ಲ ದುಡ್ದು ಚೆನ್ನಾಗಿ ಜಮೀನ್ ತಗೊಂಡ್ರೆ ದುಡ್ದು ಹೊಟ್ಟೆ ಎತ್ತಿಗೆ ಎಲ್ಲ ಎಲ್ರಿಗೂ ಮದುವೆ ಮಾಡ್ದು. ಇವ್ರ ತಾಯಿ ಸತ್ತಾಗಿ 24 ವರ್ಷ ಆಯ್ತು ಮುಂದ್ ಬಂದ್ರೆ ಸರ್. ಇಪ್ಪನೇ ಕೃಷಿ ಅನುಭವ ಇದೆಯಾ? ಸಣ್ಣದಲ್ಲಿ ಸಣ್ಣ ಮರಿನೇ ಮೇಯಿಸ್ತಿದವ್ರ. ನೀವೆಲ್ಲ ಮೇಯಿಸ್ತೀರ ನೀಲಮ್ ಅವರು? ಹೇಳಿ ಮತ್ತೆ ಅದ್ ಹೆಂಗ್ ಮೇಯಿಸ್ತೀರಿ ಅವತ್ತಿನ ಕಾಲದ? ಈಗೆಲ್ಲ ಈಗ ಸುಲಭ ಆಗ್ಬಿಟ್ಟಿದೆ. ಮೊಟ್ಟ ತಂದು ಅದು ಹೊಡಿಸಿ ಅದ್ ಎಷ್ಟು ಕಷ್ಟ ಅದು ಅಷ್ಟು ಕಟ್ಟಿ ಕಷ್ಟನೇ ಹೇಳಿ ಅಂತ ಇರೋದು. ಅಷ್ಟು ಕಷ್ಟ ಯಾತಿ ಕೇಳೋದು? ಮನೆಯವರು ಹೆಂಗಸ್ರ ಇಪ್ಪನೇರ್ಲೆ ಹೆಚ್ಚು ನೋಡ್ಕೊಳ್ಳೋದು, ಅವ್ರೇನ ಸೊಪ್ಪು ತಂದು ಕೊಟ್ಬಿಡೋದು? ತಟಮರಿ ನಾನೆಲ್ಲ ಸುಮ್ಮನೆ ಹಾಕ್ತೀವಿ ಸರ್ ಸೊಪ್ಪೆಲ್ಲವಿ. ಅವಾಗ ಈಗ ಮೊಟ್ಟೆ ತತ್ತಿದ್ರು 200-300 ಮಟ್ಟ ತತ್ತಿದ್ರು. ರೈಟ್ ಇಲ್ಲ 200-300 ಮಟ್ಟ ತತ್ತಿದ್ರು. ಎಷ್ಟು ಎಕರೆಗೆ ಹಾಕಿದ್ರು? ಹಂಗಾರೆ ಇತ್ತಿರ್ಲಿಲ್ಲ ನಮ್ದು 3 ಎಕರೆ 4 ಎಕರೆಗೆ ಇತ್ತು ಸರ್. 4 ಎಕರೆ ಸರ್ ತೋಟ. ನಾವು ಫಸ್ಟ್ನವ್ರಲ್ವಾ ಸುಮ್ಮನೆ ಮಾಡ್ತೀವಿ ಸರ್. ಈಚೆಗೆಲ್ಲ ಇವ್ರು ತಮ್ಮಿದ್ರು ಅದು ಈಗ 14 ವರ್ಷ ಕೂತ್ಬಿಟ್ಟಿಂಗೆ. ಅಲ್ಲ ಅದಕ್ಕೆ ನಿಮ್ ಸಮಸ್ಯೆ ಆಯ್ತು ಆರೋಗ್ಯ? ಏನ್ ಸಮಸ್ಯೆ ಆಯ್ತು ಹೇಳಿ. ದುಡ್ದೆ ಮನೆಗೆ ಹಿರಿ ಸೊಸೆ ನೀವು? ಏನ್ ದುಡ್ದೆ ಅಂತ ಹೇಳಿ. ಮನೇಲೆಲ್ಲ ಮಾಡ್ಸಿ ಸರ್. ಏನ್ ಮಾಡ್ಸಿ? ಸೊಪ್ಪೆಲ್ಲ ಊರ್ತಿದ್ವಿ, ಸೊಪ್ಪ್ ತಗೋಬತ್ತಿದ್ವಿ ಇನ್ನೊಂದು ತೋಟದಿಂದ, ಅದೆಲ್ಲ ಕೂದ ಹಾಕ್ತಿದ್ವಿ ತಂದು ಎಲ್ಲಾನು ಮಾಡ್ತಿದ್ರೆ. ನೀವೇ ಮೇಯಿಸ್ತಿದ್ರೆ? ವರ್ಷಕ್ಕೆ ಎಷ್ಟು ಬೆಳೆ ತೆಗೆದು ಎಷ್ಟು ಮಟ್ಟ? 6-7 ಸರ್. ಏನ್ ಬ್ಯಾಚ್ ಮಾಡ್ಕೊಂಡಿದ್ರಿ? ಅಂದ್ರೆ ಇಪ್ಪನೇರ್ಲೆ ಬೆಳೆದು ಇಪ್ಪನೇರ್ಲೆ ಒಳ್ಳೆ ದುಡ್ಡು ಮಾಡಿ ಜಮೀನ್ ಎಲ್ಲ ತಗೊಂಡ್ರೆ ತಮ್ಮಿಂದ್ರ ಮಕ್ಳ ಮದುವೆ ಮಾಡಿ, ತಮ್ಮಿಂದ್ರ ಮದುವೆ ಮಾಡಿ, ತಂಗರ ಮದುವೆ ಮಾಡಿ ಎಲ್ಲ ಯಾವಾರೆಲ್ಲ ಮಾಡ್ದು ಅಷ್ಟಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಅಷ್ಟೇ. ಅಂದ್ರೆ ಎಲ್ಲ ಬಂದ್ಬಿಟ್ಟು ಬೇಜಾರಾಯ್ತು ಬಂದು ಹಿಂಗಾಯ್ತಲ್ಲ ಇವ್ರಿಗೆ. ಅವರು ಮಾಡಿದ್ರು ಅಲ್ಲ, ಎಲ್ಲರೂ ಒಟ್ಟಿಗೆ ಮಾಡಿದ್ವಿ ಸರ್. ಅಣ್ಣ ತಮ್ಮದ್ರ ಮಾಡಿದೀವಿ ಒಟ್ಟಿಗೆ ಸರ್. ಅವ್ರು ಓಡಿಸ್ಬೇಕಲ್ಲ, ಚೆನ್ನಾಗಿರ್ಬೇಕಲ್ಲ ಅನ್ನೋ ದೃಷ್ಟಿ ಮಾಡಿ ಇಷ್ಟಕ್ಕಾಯ್ತು. ಆಮೇಲೆ ಅವ್ರು ಬಿಟ್ಬಿಟ್ಟು ನೀವು ಈ ಕಡೆ ಬಂದು ಸರ್. ಈಗ ಅವ್ರೊಬ್ರು ಅಲ್ಲಿ ಮಾಡಾರ, ಒಬ್ರು ಇಲ್ಲಿ ಮಾಡ್ಕೊಂಡ್ರೆ ನಾವು ಒಟ್ಟಿಗೆ ಮಾಡ್ತಾರ ಅವ್ರು 3 ಜನ, ನಾವು ಸಪ್ರೇಟ್ ಆದೋ. ಆಮೇಲೆ ಇವ್ನ್ ಕರೆಸ್ತೆ ಇವ್ರಿಗೆ ಹಿಂಗಾಯ್ತು ಬೇಡ ಇನ್ನು ಸುಮಾರು. ಏನಾಯ್ತು ಹೇಳಿ ನಿಮ್ಮ ನೀಲಮ್ ಅವ್ರಿಗೆ? ಅದೇ ಸರ್, ಅವ್ರಿಗೆ ಚಿಕನ್ ಗುಣಿ ರೀತಿ ಆದ್ದು ತಗೊಂಡಾಗೆ ಅಡ್ಮಿಟ್ ಮಾಡ್ದು. ಅವ್ರು ಅಪ್ಲಿಕೇಶನ್ ಮಾಡ್ಬೇಕು ಅಂದ್ರು, ಸರಿ ಮಾಡ್ಲೇ ಬಿಡಿ ತಗಂತ ಅಪ್ಲಿಕೇಶನ್ ಮಾಡಿಸ್ತು. ಸಕ್ಸಸ್ ಆಗ್ಲಿಲ್ಲ, ಹಂಗೆ ಕೂತ್ ಬಿಟ್ಲು. ಆಮೇಲೆ ಪುಣೆ ಇನ್ನು ಯಾರ ಫ್ರೆಂಡ್ಸ್ಗಳು ಸುಮ್ಮನೆ ಹಿಂಗೆ ಫ್ರೆಂಡ್ಸ್ ಸಿಕ್ಕ ಅವರು ಬೆಂಗ್ಳೂರ್ ಕರ್ಕೊಂಡು ಹೋಗ್ಲೇಬೇಕು ಅಂದ್ರು. ಸರಿ ಹೋಗಿ ಒಂದು ಬೆಂಗ್ಳೂರ್ಗೆ ಹೋದ, ಬೆಂಗ್ಳೂರ್ ನಿಮ್ಮಸ್ಗೆ ಹೋದ, ನಿಮ್ಮಸ್ಗೆ ಹೋದ ಅಡ್ಮಿಷನ್ ಆಯ್ತು. ಯಾರಿಂದ ಸುಮ್ಮನೆ ಆಗೋಯ್ತವನೆ, ಜನಗಳು ಯಾರೋ ಮಾಡಿದ್ರು ಅಡ್ಮಿಷನ್ ಆಯ್ತು. ಅವರು ಮಾಡ್ತೀವಿ ಅಂದ್ರು, ನೋಡಪ್ಪ ಮಾಡ್ತೀವಿ ಅಲ್ಲೂ ಮಾಡಿದಾರೆ, ಸಕ್ಸಸ್ ಆದ್ರೆ ಸಕ್ಸಸ್ ಆಗತ್ತ ಇಲ್ಲ ಇಲ್ಲ ಅಂದ್ರು. ಸುಮಾರಾಗಾಯ್ತು ಸರ್. ಆವಾಗ ಕೂತಿದ್ದು ಸ್ವಲ್ಪ ಜನ ಕೂತಿದ್ಲಲ್ಲ, ತೋಟಕ್ ಬಂದ ಇಲ್ಲಿಗೆ ಆವಾಗ ಸ್ವಲ್ಪ ಓಡಾಡಕ್ ಸ್ಟಾರ್ಟ್ ಆಯ್ತು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ಇಷ್ಟೇ, ಇನ್ನೇನು ಮಾಡಕ್ಕಲ್ಲ, ದೊಣ್ಣ ಇರ್ಬೇಕು. ಅದೇ ದುಡಿಯೋ ಕಾಲದಲ್ಲಿ ತುಂಬಾ ದುಡ್ದಿದ್ದಾರೆ, ದುಡ್ದಿದ್ದೀವಿ ಸರ್, ದುಡ್ದಿದ್ದಾರೆ ನೀಲಮ್ಮನವರು. ದುಡ್ದಿದ್ದೀವಿ ಎಲ್ಲ ಮಾಡ್ದೋ, ಯಾಕೆ ಕಣ್ಣಲ್ಲಿ ನೀರ್ ಆಗ್ತಾ ಇದ್ರಲ್ಲ, ಏನ್ ಕಾರಣ ಅಲ್ಲ ಏನು ನಿಮ್ಮ ನೀಲಮ್ಮ ಅವರ ಪರಿಸ್ಥಿತಿ ನೆನ್ಕೊಂಡು ಹೇಳಿದ್ರೆ ಅಳ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನದ ಅನುಭವ ನೆನ್ಕೊಂಡು ಕಣ್ಣಲ್ಲಿ ನೀರ್ ಹಾಕಿದ್ರೆ ಹೇಗೆ ಅಂತ? ಏನ್ ಮಾಡಿದ್ರೆ ಇಷ್ಟಿದೆ ಸರ್, ಮುಂದಕ್ಕೆ ಮಕ್ಕಳು ಮಾಡ್ಬೇಕು, ಮಾಡೋ ಮಾಡ್ತಾ ಇದಾರಲ್ವ ಮಂಜುನಾಥ್ ಮಾಡ್ತಾರೆ ಸರ್. ಅದ್ರಲ್ಲಿ ಮಾತಿಲ್ಲ, ಏನಿಲ್ಲ ಸರ್. ಏನ್ ಅನ್ಸುತ್ತೆ ಮಂಜುನಾಥ್, ನಿಮ್ ತಂದೆಯ ಮಾತು ನಿಮ್ಗೆ ಈಗ ಮಾಡ್ಕೊಂಡು ಹೋಗೋದು ಮಾರ್ಗದರ್ಶನ, ನನ್ ಮುಂದೆ ಕೃಷಿನೇ ನಂಬ್ಕೊಂಡು ಇದ್ರಲ್ಲೇ ನಾನು ಹೆಚ್ಚಿನ ಸಾಧನೆ ಮಾಡ್ತೀನಿ ಅಂತ ಅನಿಸ್ತಿದ್ಯಾ? ಹೌದು ಸರ್, ಸಾಧನೆ ಮಾಡ್ಲೇಬೇಕು ಸರ್. ವ್ಯವಸಾಯಕ್ಕೆ ಇಳಿದ್ಮೇಲೆ ಅದು ಈ ವರ್ಷ ರೈಟ್ ಬರ್ಬೋದು ಬಿಡ್ಬೋದು. ಭೂಮ್ ತಾಯಿಗೆ ಕಾಲಿಟ್ಟು ನಾವು ಇದು ಮಾಡಿದ್ರೆ ಯಾವತ್ತೂ ಮೋಸ ಮಾಡಲ್ಲ. ಭೂಮ್ ತಾಯಿನೇ ನೇಮ್ಕೊಂಡ್ಬೇಕು, ನೇಮ್ಕೊಂಡ್ಮೇಲೆ ಈ ವರ್ಷದ ಮುಂದುವರ್ಸ ಕೊಡ್ತಾರೆ. ಇಲ್ಲ ಒಂದ್ ಮೂಲಲ್ಲಿ ಬೆಳಿತೀನಿ ಅನ್ನೋ ಅಂತೀನಲ್ಲ, ಹಂಗಾಗುತ್ತೆ ಸರ್. ಒಂದು ಟೇಮ್ಗೆ ನನಗೆ ಈಗ ಇಲ್ಲಿ ಬರ್ನಿಲ್ಲ, ಇನ್ನೊಂದ್ ಮೂಲಲ್ಲಿ ನಾನು ಬೆಳ್ಕತೀನಿ ಅನ್ನಿಸ್ತದೆ ನನಗೀಗ. ನಾನು ಬಂದು ಇಲ್ಲಿ ಕೂತ್ಕೊಂಡು 3 ಎಕರೆ ಜೊತೆಗೆ ಗುತ್ತಿಗೆ ಜಮೀನ್ ಸೇರಿಸಿ ಒಟ್ಟಿಗೆ 4-8 ಎಕರೆ ಮಾಡ್ತಾ ಇದ್ದೀನಿ ನಾನು. ಗುತ್ತಿಗೆ ಜಮೀನಲ್ಲೂ ಗುತ್ತಿಗೆ ಜಮೀನು ಬೋಗೆ ಜಮೀನು ಸೇರಿಸಿ 8 ಎಕರೆ ಮಾಡ್ತಾ ಇದ್ದೀನಿ ನಾನು. ಈಗ ಈ ಸತ್ತಿಂದ ವ್ಯವಸಾಯದಲ್ಲಿ ಫುಲ್ ಫಾರ್ವರ್ಡ್ ಆಗ್ಲೇಬೇಕು ಅನ್ನೋ ಲೆಕ್ಕಕ್ಕೆ ಬಂದಿದ್ದೀವಿ ಸರ್. ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಇತ್ತೀಚೆಗೆ ಹೇಗೆ ಅನಿಸ್ತಾ ಇದೆ ಸರ್? ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನು ಅಂದ್ರೆ ಸರ್, ದಲ್ಲಾಳಿಗಳದು ಭಾರಿ ಕಿರುಕುಳ ಆಗಿದ್ದಾರೆ ಸರ್ ಜನಗಳಿಗೆ. ಅದ ಈಗ ದಲ್ಲಾಳಿಗಳ ಇದನ್ನ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡ್ಬೇಕು ಅಂತ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ, ಬೇರೆ ಬೇರೆ ನಿಯಮಗಳನ್ನು ತಂದಿದ್ದಾರೆ. ನೇರವಾಗಿ ರೈತರಿಗೆ ಮಾರುಕಟ್ಟೆ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಥರದ ಮಾರುಕಟ್ಟೆಗಳು ನಿಮಗೆ ಅನುಕೂಲ ಆಗಿದೆಯಾ ಹೇಗೆ ಸರ್? ಈ ಥರ ಮಾರ್ಕೆಟ್ ಇನ್ನೂ ಅನುಕೂಲ ಆಗಿಲ್ಲ ಸರ್. 10 ರೂಪಾಯಿನಿದ್ದು 10 ರೂಪಾಯಿ ಕಮಿಷನ್ ಇದ್ದು 7 ರೂಪಾಯಿ ತಂದು ನಿಲ್ಸಿದ್ದಾರೆ. ಒಬ್ಬ 7 ಅಂತಾನೆ, ಒಬ್ಬ 6 ಅಂತಾನೆ, ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಬಾಳೆ ರೈಟ್ ಬಂದು 56 ರೂಪಾಯಿ ಇದೆ ಮೈಸೂರು ಬೋಟಿ ಬಜಾರಲ್ಲಿ, 56 ರೂಪಾಯಿ ಇದೆ ಸರ್. ಇವತ್ತು ಸೇಲ್ ಕಟಿಂಗ್ ಮಾಡ್ತಾ ಇರೋದು ದಲ್ಲಾಳಿಗಳು 46-48 ರೂಪಾಯಿ. ರೈತರಿಗೆ ಏನು ಪ್ರಾಬ್ಲಮ್ ಏನಿದೆ ಏನು ರೈತರಿಗೆ ಏನು ಅಂದರೆ ಸರ್, ಈ ಸರ್ಕಾರದವರು ತಿಳ್ಕೋಬೇಕು, ರೈತರಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ಅವರು ಆದ್ಯತೆ ತಗೋಬೇಕು. ನೀವು ಒಬ್ಬ ಯುವ ರೈತರು, ನೀವು ಒಂದು ಹೊಸ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಕಂಡ್ಕೋಬೋದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಆಗ್ಬೋದು, ನೀವೇ ನೇರವಾಗಿ ನಿಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ, ಅಂದರೆ ಈಗ ಹೇಳಿದ್ರೆ ಮೆಣಸಿನಕಾಯಿ ಬೆಳೆದಿದೆ ಅದನ್ನು ಒಣಗಿಸಿ ನಾವು ಮಾರಾಟ ಮಾಡ್ತೀವಿ ಅಂತ, ಅದೇ ರೀತಿಯಾಗಿ ಬಾಳೆಕಾಯಿ ಆಗ್ಬೋದು, ಕಬ್ಬನ್ನು ಕೂಡ ಗಾಣ ಮಾಡ್ತಾ ಬೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ನೀವು ಗಾಣ ಮುಚ್ಚಿಬಿಟ್ರಲ್ಲ, ನೀವೇ ಯಾಕೆ ಒಂದು ಹೊಸ ಗಾಣ ಮಾಡಬಾರ್ದು, ಈರುಳ್ಳಿಯನ್ನು ಬೇರೆ ರೀತಿಯಾದಂಥ ಮೌಲ್ಯವರ್ಧನೆ ಮಾಡಿ ಯಾಕೆ ಬಳಿಬಾರ್ದು ಸರ್? ಎಲ್ಲನೂ ಮಾಡ್ಬೋದು, ದಲ್ಲಾಳಿಗಳಿಂದ ನಮ್ಮ ಅಲ್ಲ, ದಲ್ಲಾಳಿಗಳು ಬರೋದು ನೀವು ಹಾಗೆ ತಗೊಂಡೋಗಿ ನೇರವಾಗಿ ಕೃಷಿ ಭೂಮಿಯಿಂದ ಬೆಳೆನ ಮಾರಿದ್ರೆ ನೇರವಾಗಿ ಸರ್, ಯಾರೇ ಯಾವುದೇ ಕಾರಣಕ್ಕೂ ನೇರವಾಗಿ ದಲ್ಲಾಳಿ ಬಿಟ್ಟು ಯಾವುದೇ ಕಾರಣಕ್ಕೂ ನೇರವಾಗಿ ಮಾಡೋಕ್ಕೈತೆ ಅಲ್ಲ ಸರ್. ಈಗ ನೀವು ಉತ್ಪನ್ನವಾಗಿ ಈಗ ಬೆಲ್ಲವನ್ನ ದಲ್ಲಾಳಿ ಇಲ್ಲ ನೇರವಾಗಿ ಜನಗಳಿಗೆ ಕೊಡ್ಬೋದಲ್ಲ ಸರ್? ನೇರವಾಗಿ ತಗೊಳಂಗ ಅವ್ರು ದಲ್ಲಾಳಿ ಇರ್ತಾವ್ ತಗೊಳಂಗೆ ನಮ್ದು ತಗೊಳಲ್ಲ ಯಾರು. ಈಗ ಸಾವಯವ ಹಾಕಿದ್ದು ಎಲ್ಲಿ ಸಸ್ತು ಸುತ್ತೂರಲ್ಲಿ ಸರ್, ಅದಿದ್ದಾಗ ಏನಂದ್ರು ಏ ಇದು ಕಪ್ಪಿದೆ, ಎಲ್ಲ ಕಪ್ಪಿರಬೇಕು ಬೆಲ್ಲ ಸಾವಯವ ಅಂದಮೇಲೆ ಸರ್. ನಾವು ಹೇಳ್ತೀವಿ ಅವ್ರಿಗೆ ಬಿಡಿಸಿ, ನಾವು ಸಾವಯವನೇ ಮಾಡಿರೋದು, ಅದು ಪೌಡ್ರ್ ಮಾಡಿದ್ರೆ ಸಾವಯವ ಆಯ್ತದೆ ಉಜ್ಜಿ ಅಂದರೆ, ಅವ್ರು ನಿಂಬಲ್ಲ ಜನಗಳು. ಟೆಸ್ಟ್ ಮಾಡಿ ಕುಡಿದು ಟೀ ತಗೊಂಡೋಗಿ ಟೀಗೆ ಕುಡಿದು ಇದು ಮಾಡಿದ್ಮೇಲೆ ದಲ್ಲಾಳಿಗಳು ಏನೇ ಅದೆಲ್ಲ ತಗೊಳ್ಳಾರ ಇವತ್ತು ಸರ್, ಏನು ಕಲರ್ಗೆ ಬೆಲೆ ಇರೋಷ್ಟು ಇದಕ್ಕಿಲ್ಲ ಸರ್. ಹಾಗಾದ್ರೆ ಮತ್ತೆ ಸಾವಯವನೇ ಮಾಡಬೇಕು ಅಂತ ಬೇರೆ ಹೇಳ್ತೀರಿ, ಹೇಗೆ ಸಾಧ್ಯ ಆಗ್ತದೆ ಸರ್? ಸಾವಯವ ಮಾಡಿದ್ರೆ ಬೇರೆ ಎಲ್ಲ ಈಗ ಎಲ್ಲೋ ಕಡೆಯಿಂದ ಬರ್ತಾರೆ ಸರ್, ಸಾವಯವ ನೀವು ಮಾಡ್ತಾ ಇದ್ದೀರಿ ಅನ್ಕೊಂಡು ಬಂದೊತ್ತಿಗೆ ಅವ್ರಿಗೆ ಗೊತ್ತಾಯ್ತು ಸರ್, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಈ ವರ್ಷ ಇಳುವರಿ ಜಾಸ್ತಿ ಬರಬೇಕು, ರೈಟ್ ಇದೆ, ಒಂಚೂರು ಏನು ಮಾಡವ, ಒಂಚೂರು ಕಾಯ್ಕೊಬಿಡು, ಕೆಮಿಕಲ್ ಒಂಚೂರು ಹಾಕ್ಬಿಡವ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೀವಿ ಸರ್. ಅದರಿಂದ ಏನಂದ್ರೆ ಕೆಮಿಕಲ್ ಬಿಡಬೇಕು ನಾನು, ಈಗ ಕೆಮಿಕಲ್ ಬಿಟ್ರೆ ಎಲ್ಲ ಕೆಮಿಕಲ್ ಬಿಟ್ರೆ ಎಲ್ಲ ಸಕ್ಸಸ್ ಆಯ್ತದೆ ಸರ್. ಈಗ ಪ್ರಯೋಗ ಮಾಡ್ತಾ ಇದ್ದೀರಲ್ಲ ನೀವು ಸಾವಯವದ್ದು, ಈಗ ರಾಸಾಯನಿಕ ಗೊಬ್ಬರಕ್ಕೂ ಈ ಸಾವಯವ ಗೊಬ್ಬರವನ್ನು ಒದಗಿಸಿ ಮಾಡೋದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ದಾರೆ ಸರ್? ಸಾವಯವ ಗೊಬ್ಬರ ಬಂದು ಒಂದು 2-3 ವರ್ಷ 5 ಗಂಟೆ ಈಳು ಕಮ್ಮಿ ಬರುತ್ತೆ ಸರ್. ಆಮೇಲೆ ಹೋಯ್ತಾ ಹೋಯ್ತಾ ಒಂದು 8-10 ವರ್ಷ ತುಂಬಂದ್ಮೇಲೆ ಈಳು ಚೆನ್ನಾಗಿ ಬರುತ್ತೆ, ಸೂಪರಾಗಿ ಹೋಯ್ತು ಸರ್. ಅದಕ್ಕೆ ಏನಾದ್ರೂ ನಿಮ್ಗೆ ಹೇಗೆ ಬರ್ತಾ ಇದೆ ಸರ್? ನಮ್ದು ಎಲ್ಲ 2 ಇದಾದ್ರಿಂದ ಈಳು ಚೆನ್ನಾಗಿ ಬರ್ತಾ ಇದೆ ಸರ್. ಈ ಸಂಪೂರ್ಣ ತೇಜಸ್ಬಿಟ್ರೆ ಸರ್, ಸಂಪೂರ್ಣ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್, ಈಳು ಜಾಸ್ತಿ ಆಯ್ತೀನಿ. ತೇಜಸ್ತೀರಿ ಮುಂದೆ? ಹೌದು ಸರ್, ಮುಂದೆ ಇಷ್ಟೆಲ್ಲ ಸಾವಯವಕ್ಕೆ ಬರ್ತಾ ಇದ್ದೀನಿ. ಅದು 2 ನನ್ಗೆ ಏನಂದ್ರೆ ಸರ್, ಹೊಲ ಒಂದು ಇದಿರಲಿಲ್ಲ, ಅಲ್ಲೋಸಿ ಇಲ್ಲೋಸಿ ಇದೆ, ವಿಂಗಡ ಆಗ್ಬಿಟ್ಟಿದೆ. ಸಾವಯವ ಗೊಬ್ಬರಕ್ಕೆ ಏನೇನೆಲ್ಲ ನಿಮ್ಗೆ ಪರಿಕರಗಳಿದಾವೆ, ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಹೇಳಿ ಸರ್? ಈ ಎರೆಹುಳು ಗೊಬ್ಬರ ಅದು ಬಂದು ಮಾಡ್ಕೊಂಡಿದ್ದೀರಾ? ಸೊಟ್ಟಿ ಬಂದಿದೆ ಸರ್, ಎರೆಹುಳು ಗೊಬ್ಬರ ಅದು ಬಿಟ್ರೆ ದನದ ಗೊಬ್ಬರ, ಅದು ಬಿಟ್ರೆ ಡೀಸ್ ಕಾಂಪ್ರೆಸಸ್, ಗೋತ್ರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಸರ್, ಎಲ್ಲ ಮಿಕ್ಸ್ ಮಾಡ್ತೀವಿ. ಹಸಿರೆಲೆ ಗೊಬ್ಬರ ಮಾಡ್ತಿದ್ವಿ. ಅದ್ ಬಿಟ್ರೆ ಕೃಷಿ ಇಲಾಖೆಯಲ್ಲಿ ಏನೇ ಆಗ್ಲಿ ಅದು ಕೆಮಿಕಲ್ ಆಗ್ಲಿ ಇದೇ ಅಲ್ಲಿ ಕೃಷಿ ಇಲಾಖೆಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀನಿ ಸರ್. ಅಲ್ಲಿ ಬಂದು ಏನು ಎರೆಹುಳ ಗೊಬ್ಬರ ಬರ್ತದೆ, ಅದ್ ಬಿಟ್ರೆ ಸಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಏನೇನೋ ಅವ್ರು ಕೊಟ್ಟದ್ ಮಾಡಿದ್ರೆ ಒಂಚೂರು ಅನುಕೂಲ ಆಯ್ತದೆ ಸರ್. ಅದರಿಂದಾಡಿ ಬೇವಿನೆಣ್ಣೆ ಸ್ಪ್ರೇ ಮಾಡಿದ್ರೆ ಬೇವಿನೆಣ್ಣೆ ಏನೋ ಕೀಟಗಳು ಬರ್ತವೆ, ಬಂದ್ರು ಏನಾದ್ರು ಬೇವಿನೆಣ್ಣೆ ಹೋಗಲ್ಲಕ್ಕಪ್ಪ ಕೀಟೆ ಹುಳು ಇದೆ ಅಂತ ಹೇಳ್ತಾರೆ. ಆದ್ರೆ ಮೇಳ ಎಲ್ಲ ಸ್ಪ್ರೆಡ್ ಆಗೋದು ಕೈ ಆಗುತ್ತೆ ಬೇವಿನೆಣ್ಣೆ ಹೊಡೆದ್ಮೇಲೆ, ಕೀಟಗಳು ಬರ್ತವೆ ಬಂದ್ರು ಅವು ಏನೂ ಪ್ರಾಬ್ಲಮ್ ಮಾಡಲ್ಲ, ಏನಾಗುತ್ತೆ ಬರ್ತವೆ ಹೋಯ್ತವೆ, ಕೈ ಇರುತ್ತಲ್ಲ ನಾವೇ ಈಗ ಬೇವಿನೆಲ್ಲ ನಾವು ತಿಂದ್ರೆ ಕೈ ಇರ್ತಲ್ಲ ಸರ್, ಆ ತರ ಆಗುತ್ತೆ. ಆದ್ರೆ ಸ್ಪ್ರೆಡ್ ಆಗಲ್ಲ ಅದು, ಮಾರಿ ಯಾವ್ದೇ ತರ ಸ್ಪ್ರೆಡ್ ಆಗಲ್ಲ. ಈಗ ನಿಮ್ಗೆ ಈ ಒಂದು ಪದ್ಧತಿಯಿಂದ ಅನುಕೂಲ ಆಗಿದೆ? ಹೌದು ಸರ್, ಅನುಕೂಲ ಆಗಿದೆ. ಪದೇ ಪದೇ ನಿಮ್ಗೆ ಹಣ ಬೇಕು ಅಂದ್ರೆ ಏನ್ ಮಾಡ್ತೀರಿ ಸರ್? ಪದೇ ಪದೇ ಬೇಕು ಅಂದ್ರೆ ದನಗಳಿದೆ, ಹಸುನಾವುಗಳಿದಾವೆ, ಹೈನು ದನಗಳು ಹೆಚ್ಚಪ್ಪು ಹೆಚ್ಚಪ್ಪು ನಾಲ್ಕಿದಾವೆ, ಒಂದ್ ಗೆರ್ಸಿ ಇದೆ ಮಾಡ್ಕೊಂಡು ಹೋಯ್ತಾ ಇದೀವಿ ಸರ್. ಅಂದ್ರೆ ಅದರಲ್ಲಿ ಹಾಲು ಬರ್ತಾ ಇದೆ? ಹಾಲು ಬರ್ತಾ ಇದೆ. ಡೈರಿಗೆಲ್ಲ ಮೇವು ಸರ್? ಮೇವು ಮೇವನ್ ಕಡ್ಡಿ ಇದೆ, ಅದ್ ಬಿಟ್ರೆ ಕಬ್ಬನ್ ಸೋಗಿದೆ, ಮುಸ್ಕುನ್ ಜೋಳ ಕಡ್ಡಿ ಇದೆ, ಸಣ್ಣ ಜೋಳ ಕಡ್ಡಿ ಇದೆ, ಎಲ್ಲಾ ಮಿಕ್ಸ್ ಮಾಡಿ ಚಾಪ್ ಕಟ್ರ್ ಇದೆ. ಚಾಪ್ ಕಟ್ರ್ ನಮ್ ರೈತರಲ್ಲಿ ಸರ್ ಏನಂದ್ರೆ ನಾನು ಮನವಿ ಕೇಳೋದು, ರೈತರಲ್ಲಿ ಚಾಪ್ ಕಟ್ರ್ ಯೂಸ್ ಮಾಡಿದ್ರೆ ಎಲ್ಲಕ್ಕೂ ಅನುಕೂಲ. ಯಾಕೆ ಸರ್? ದನಗಳಿಗೆ ವೇಸ್ಟ್ ಆಗಲ್ಲ, ಯಾವ್ದೇ ತರದ ಮೇವುಗಳು ವೇಸ್ಟ್ ಆಗಲ್ಲ. ಅದರಿಂದಾಡಿ ವೇಸ್ಟ್ ಆದ್ರೆ ಹೆಂಗೆ ಅಂದ್ರೆ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಸುರಿತೀವಿ ಸರ್, ಅದ್ರ ಒಳಗಡೆ ಹಾಸ್ಬಿಟ್ರೆ ಅದು ಗೊಬ್ಬರ ಆಗುತ್ತೆ. ಇದೆಲ್ಲ ನಿಮ್ಮ ಕೃಷಿ ಜೀವನದ ಆಗು ಹೋಗುಗಳು, ಇಷ್ಟೆಲ್ಲ ಮಾಡ್ಕೊಂಡು ಇವಾಗ ನಿಮ್ಗೆ ಜೀವನದಲ್ಲಿ ಮುಂದೆ ಏನಾದ್ರು ಬೇರೆ ನಿಮ್ಮ ಜಮೀನಲ್ಲಿ ಯಾವುದೋ ಅಂತ ಮರ ಬೆಳೆ ಕಾಣ್ತಾ ಇಲ್ಲ, ತೆಂಗಿನ ಮರ ಆಗ್ಲಿ ಬೇರೆ ರೀತಿಯಾದ, ಯಾಕೆ ಹಾಕಿಲ್ಲ ಸರ್? ಒಂದ್ ಬೇರೆ ತೋಟದಲ್ಲಿ ಇದೆ ಸರ್, ಒಟ್ಟಿಗೆ ನೀರಿಲ್ದೆ ಡ್ರೈ ಭೂಮಿ ಆಗಿ 100-120 ಸಸಿಲಿ 80 ಉಂಟು ಸರ್. ತೆಂಗಿನ ಸಸಿ ಎಲ್ಲ ಫಲ ಬಿಡ್ತಿದ್ವು 40 ವರ್ಷದವು, ಈಗ 50 ಸಸಿ ಬಂದಿದೆ. 50 ಸಸಿ ಬಂದು ಒಂದ್ ಕಿತ್ತೆಗೆ 2,000 ಕಾಯ್ಬಿಡ್ತದೆ, 1.5-2,000 ಅದು ಇದೆ. ಈಗ ಪುನಃ 80 ಸಸಿ ಹಾಕಿದೀನಿ ನನ್ನ ಇದ್ರಲ್ಲಿ, ನನ್ನ ಇದಕ್ ಬಂದಾಗ 80 ಸಸಿ ಹಾಕಿದೀನಿ ಹೊಸ ಉಸ್ತುವಾರಿಲಿ. ಪುನಃ ಇಲ್ಲಿ ಬಂದು 3 ಎಕರೆಗೆ ಕಡಿಸುತ್ತು, ಮನೆ ಮುಂದ್ಗಡೆ ಕಡಿಸುತ್ತು ಒಂದ್ ರೌಂಡ್ ಹಾಕಿದೀನಿ, 30 ಅಂತರದಲ್ಲಿ ಹಾಕೊಂಡಿದೀವಿ ಸರ್. ಬೇರೆ ಯಾವ್ದು ಮರಬೆಳೆ ಹಾಕ್ಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ? ತೇಗ ಮರ ಹಾಕ್ಬೇಕು ಅಂತ ನಾನು ಇದು ಅಡ್ರೆಸ್ ಕೊಟ್ಟು ಎಲ್ಲಾನು ಇದು ಮಾಡೋ ಸರ್. ನಿಮ್ಗೆ ಒಟ್ಟಿನಲ್ಲಿ ಅವೆಲ್ಲ ಯೋಜನೆ ಇದೆ? ಹೌದು ಸರ್, ಇದೆ ಮಾಡ್ತೀರಿ? ಹೌದು ಸರ್ ಮಾಡ್ತೀವಿ. ಈಗ ನೆಕ್ಸ್ಟ್ ಈಗ ರೇಸ್ ಮ್ಯಾಗ ರೆಡಿ ಮಾಡಿದೀನಿ ಸರ್, ನಿನ್ ಕಡ್ಡಿ ಹಾಕಿ 1 ವರ್ಷ ಆಗಿದೆ. ಅದೇ ನಿಮ್ ತಂದೆಯವ್ರು ಹೇಳೋ? ಹೌದು ಸರ್, ನಂದು 7 ವರ್ಷದಿಂದ ಪ್ಲಾನ್ ಇದೆ. ಇನ್ನು ಇನ್ ಮುಂದೆ ಎಲ್ಲ ಜಮೀನು ಗುತ್ತಿಗೆ ಜಮೀನ್ಗಳು ಮಾಡ್ಕೊಂಡು ನನ್ನ ಜಮೀನಲ್ಲಿ ರೇಸ್ ಮೇ ಮಾಡ್ಕೊಂಡು ಅದು 200 ರೂಪಾಯಿಗೆ ಹೋಗ್ಲಿ ಇನ್ ಬಿಡಕ್ಕಿಲ್ಲ, ರೇಸ್ ಮೇ ಮಾಡ್ಲೇಬೇಕು ನಾನು. ಅದು ಎಷ್ಟಾರು ಆಗ್ಲಿ ಲಾಸ್ಟ್ಗೆ 25 ದಿನಕ್ಕೆ ಮುಗಿಸ್ತಾರೆ, 25 ದಿನಕ್ಕೆ 20,000 ಯಾರು ಕೊಡಲ್ಲ ಸರ್. 10,000 ಖರ್ಚು ಆಗ್ಲಿ, ಇನ್ನು 10,000 ಉಳಿಲಿ, ಅದಕ್ಕೆ ರೇಸ್ ಮೇ ಮಾಡ್ಬೇಕು ಅನ್ಕೊಂಡು ಇದೀನಿ ಸರ್. ಗೌರ್ಮೆಂಟ್ ನಿಂದ ಯಾವ್ದೇ ತರದ ಹಣ ಬಂದ್ರು ಬಿಡಲ್ಲ, ತಗತೀನಿ, ತಕ್ಕೊಂಡು ಮಾತ್ರ ಅದ್ರ ಮಾತ್ರ ಕಿತ್ತಾಕಲ್ಲ, ಅದು ಸ್ಟ್ರಿಕ್ಟ್ ಮಾಡ್ಲೇಬೇಕು. ಏನೆಲ್ಲ ಗವರ್ನಮೆಂಟ್ ಹಣ ಏನ್ ತಗೊಂಡಿದ್ದೀರಿ ಹೇಳಿ ನೀವು? ಈಗ ಸರ್ ಈಗ ಇಪ್ನಲ್ಲಾದರೂ ಕೊಟ್ಟಿದೀವಿ, ಅದು ಇನ್ನು ಈಗ ಅಪ್ರೂವಲ್ ಆಗದಿದೆ. ಕಡ್ಡಿಗೆ ಬಂದದ 3 ವರ್ಷಗಂಟ 2 ಎಕರೆಗೆ 1,35,000 ರೂಪಾಯಿ ಕೊಡ್ತಾರೆ. 3 ವರ್ಷಗಂಟ ಎನ್ಆರ್ಜಿ ವರ್ಕ್ ಅಲ್ಲಿ ಕೊಡ್ತಾರೆ ಸರ್, ಕೂಲಿ ಕಾರ್ಮಿಕ ಬುಕ್ಕಲ್ಗೆ ಹಾಕ್ತಾರೆ, ಅದು ಮಾಡ್ಕೊಂಡು ಹೋಗ್ಬೋದು ಸರ್. ಬೇರೆ ಈಗ ನೀರಾವರಿಗೆ ಬೋರ್ಗೆ ಇದಕ್ಕೆಲ್ಲ ನಿಮ್ಗೇನು ಅನುದಾನ ದೊರೆದಿಲ್ಲ? ಡ್ರಿಪ್ ಅಲ್ಲಿ ತಗೊಂಡಿದೀವಿ, ಡ್ರಿಪ್ ಅಲ್ಲಿ ನಾವು ತಗೊಂಡು ನಮ್ಮ ಫ್ರೆಂಡ್ ಅಂಗಡಿನೇ ಅವರು ನಾನೇ ಇದು ಮಾಡ್ಕೊತೀನಿ, ಕಮ್ಮಿ ಹಾಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ. ಅನುಕೂಲ ಪಡೆದಿದ್ದಾರೆ? ಪಡೆದಿವಿ ಸರ್. ಧರ್ಮಸ್ಥಳ ಸಂಘ ಸೇರ್ಕೊಂಡಿದ್ವಿ ಸರ್, ಎಲ್ಲ ಅಮ್ಮನ ಸೇರ ನಾನು ಸೇರಿದ್ದೀನಿ. ಧರ್ಮಸ್ಥಳ ಸಂಘದಿಂದ ಇದು ಟ್ರ್ಯಾಕ್ಟರ್ಗಳಿಗೆ ಅನುದಾನನು ಬಿಡುಗಡೆ ಆಗಿತ್ತು, ಒಂದು 5,000 ಅದು 1 ರೂಪಾಯಿ ಆಗಲಿ ಸರ್, ಒಂದು 2 ಟ್ರಿಪ್ ಲೊಟಾವೀಟರ್ಗೆ 5 ನೇಗಳಿಗೆ ಅಂದ್ಬಿಟ್ಟು 5,000 ರೂಪಾಯಿ ಕೊಟ್ಟಿದ್ರು ಸರ್. ಅದು ಸಂಘದಿಂದ ಪ್ರಾಬ್ಲಮ್ ಇಲ್ಲ ಸರ್, ಸಂಘ ಸರ್ ಕರೆಕ್ಟಾಗಿ ನಡೆಸ್ಕೋದ್ರೆ ಅದ್ರದ್ದು ಏನು ಪ್ರಾಬ್ಲಮ್ ಏನು ಅಂದ್ರೆ ಅಲ್ಲಿ ವೀಕ್ಲಿ ಕಟ್ಬೇಕು, ವಾರ ಕಟ್ಟಬೇಕು, ಅದೊಂದೇ ಪ್ರಾಬ್ಲಮ್ ಆಗಿದೆ ಜನಗಳಿಗೆ. ಹೈನುಗಾರಿಕೆ ಇಲ್ಲ ಅಂದ್ರೆ ಜನಗಳಿಗೆ ಅದ್ರ ಪ್ರಾಬ್ಲಮ್. ಅದು ಏನಂದ್ರೆ ಅವರು ತಿಳ್ಕೊಂಡು ತಿಂಗಳಿಗೆ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ ಸರ್. ಅವರ ತಿಂಗಳಿಗೆ ಈಗ 600 ಕಟ್ಟದ 1,200 ಮಾಡ್ಕೊಂಡ್ರೆ ತಿಂಗಳಿಗೆ ಅದು ಆಗುತ್ತೆ, ಆದ್ರೆ ಅವರು ತಗತ್ತೆ ಇಲ್ಲ ಅಷ್ಟು. ಜನಗಳಿಗೆ ವಾರ ಕಟ್ಟಬೇಕು ಅಂದ್ರೆ 10 ದಿನಕ್ಕೆ ಖರ್ಚು ಮಾಡ್ಕೊಬಿಡ್ತಾರೆ ಅಂತ ಜನಗಳಿಗೆ ಮಾಡ್ಕೊಬಿಡ್ತಾರೆ ತಿಂಗಳಿಗೆ. ಹಾಲಿನ ದುಡ್ಡು ಹೈನುಗಾರಿಕೆ ಹಾಲಿನ ದುಡ್ಡು ಬರ್ತಾ ಇರೋದು 10 ದಿನಕ್ಕೆ ಸರ್, 10 ದಿನಕ್ಕೆ ಅದು ಕಟ್ಟಕ್ ಆಗಲ್ಲ ಅವ್ರಿಗೆ. ಅದರಿಂದ ಏನಂದ್ರೆ ಅದೊಂದು ಅನುಕೂಲ, ಅವ್ರು ಏನಂದ್ರೆ ತಿಂಗಳಿಗೆ ಒಂದು ಅನುಕೂಲ ಮಾಡ್ಕೊಟ್ರೆ ಸರ್ ಏನಾರು ಮಾಡ್ಬೋದು. ಮತ್ತೆ ಟ್ರ್ಯಾಕ್ಟರ್ ಎಲ್ಲ ತಗೊಂಡ್ರಲ್ಲ, ಹೇಗೆ ತಗೊಂಡ್ರು ವ್ಯವಸ್ಥೆ ಮಾಡ್ಕೊಂಡು? ಒಟ್ಟಿಗಿದಾಗ ತಗೊಂಡಿದ್ದು ಸರ್, ನಮ್ಮ ಅಪ್ಪ ಅವರ ತಗೊಂಡಿದ್ದು. ಅದಕ್ಕಂತೂ ಟೋಟಲಿ ತಗೊಂಡ ಸರ್ 24 ವರ್ಷ ಆಗಿದೆ ಗಾಡಿ ತಗೊಂಡು. ಓಡ್ತಾ ಇದೆಯಾ? ಓಡ್ತಾ ಇದೆ ಸರ್, ರನ್ನಿಂಗ್ ಇದೆ. ನಾವು ಮಾಡ್ಕೊಂಡು ನಮ್ ಕೆಲಸ ಮಾಡ್ಕೊಂಡು ಪಕ್ಕದಲ್ಲಿ ಯಾರು ಬೇಕು ಆಳ್ಗಳು ಬೇಕು ಅಂದ್ರೆ ಮಾಡ್ಕೊಂಡಿದೀವಿ, ಏನು ಪ್ರಾಬ್ಲಮ್ ಇಲ್ಲ. ನನ್ಗೆ ಬಂದಾಗ ನಾನು ಆಲ್ಮೋಸ್ಟ್ ಒಂದು 1/2 ರಿಪೇರಿ ಮಾಡ್ಕೋತೀವಿ ಸರ್ ಗಾಡಿನೇ. 1/2 ನಮ್ಮ ಮೆಕ್ಯಾನಿಕ್ ಹೇಳ್ಕೊಟ್ಟಿದ್ದಾರೆ, ಬರ್ತಾರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಫೋನ್ ಮಾಡ್ತಾರೆ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಬಿಚ್ಕೋತೀವಿ ಮಾಡ್ಕೋತೀವಿ, ಸರ್ವಿಸ್ಗಳು ಮಾಡ್ಕೋತೀವಿ, ಅದೇನಂದ್ರೆ ಐಟಿಐ ಮಾಡಿರೋ ಹಿನ್ನೆಲೆ ಇದೆಯಲ್ಲ. ಹೌದು ಸರ್, ಅದರಿಂದ ಗಾಡಿ ಮೇಂಟೆನೆನ್ಸ್ ಮಾಡ್ಕೋ ಹೋಯ್ತೀವಿ. ಗಾಡಿ ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀವಿ, ಅದೇನಾದ್ರು ಮಾಡಕ್ ಇಷ್ಟ ಬರ್ತಾ ಇಲ್ಲ ಸರ್. ಟ್ರ್ಯಾಕ್ಟರ್ ಇವತ್ತು 10 ಲಕ್ಷ ಬಂಡವಾಳ ಹಾಕ್ಬೇಕು, ಅದೇ 7 ಲಕ್ಷ ನನ್ನ ಗಾಡಿಗೆ ಹಾಕಿದ್ರೆ ಇನ್ನೂ ವಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಅದು ನಿಮ್ ತಂದೆ ಅವ್ರ ಕಾಲದಲ್ಲಿ ತಗೊಂಡಿರೋ ಸರ್, ತಂದೆ ಅವ್ರ ಅವರ ದುಡಿಮೆಯ ಸಮಯದಲ್ಲಿ ತಗೊಂಡಿರೋದು. ಅದೇ ಈಗ ಸರ್ 20 ವರ್ಷ 24 ವರ್ಷದಲ್ಲಿ 7.5 ಲಕ್ಷ ಅದು ಸಟ್ಟು, ಈಗ ಅದೇ ಟ್ರ್ಯಾಕ್ಟರ್ ಬಂದು 12 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೇನಂದ್ರೆ ಇನ್ವೆಸ್ಟ್ ಮಾಡಕ್ ಆಗಲ್ಲ, ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್. ಏನು ಈಗ ಟ್ರ್ಯಾಕ್ಟರ್ಗೆ ಏನು ಸರ್ 10,000 ಕಟ್ಟಿದ್ರೆ ಟ್ರ್ಯಾಕ್ಟರ್ ಕೊಡೋ ಮೂವ್ ಮಾಡಲಿದ್ದಾರೆ. ಅದಕ್ಕೇನಾದ್ರೂ ಬೇಡಿ, ಸಾಕು, ಇರೋದು ಮಾಡ್ಕೊಳ್ಬೇಕು ಅಷ್ಟೇ. ನಾಗೇಂದ್ರಪ್ಪ ಅವರೇ, ನೀಲಮ್ ಅವರೇ ಹಾಗೂ ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಜೀವನದ ಆಗುಹೋಗುಗಳನ್ನ ಕುರಿತು ನಮ್ಮ ಎಲ್ಲ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮ್ಮನ್ನೇ ಸಂಪರ್ಕ ಮಾಡಿ ನಿಮ್ಮ ಅನುಭವವನ್ನು ಪಡಿಬೇಕು ಅಂದರೆ ನಿಮ್ಮ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. ಮಂಜುನಾಥ್ ಅವರದೇ ಕೊಟ್ಬಿಡೋಣ, ಯುವ ಕೃಷಿಕರು 6363981572. ಕನ್ನಡದಲ್ಲಿ ನಿಧಾನ ಕೇಳಿ. 63 63 98 15 72 63 63 98 15 72. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಸರ್. ಸರ್ ನಮಸ್ತೆ. ಧನ್ಯವಾದ. ಧನ್ಯವಾದ ಸರ್. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನು ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ. ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಂಡವರು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬೆ ಹೋಬಳಿ ಪಡಗೂರು ಗ್ರಾಮದ ಕೃಷಿಕ ದಂಪತಿ ನಾಗೇಂದ್ರಪ್ಪ ಹಾಗೂ ನೀಲಮ್ಮ. ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ರೈತ ಸ್ನೇಹಿತರೆ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು. ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಚಿನ್ನ ತರೋಣು ಬಾರ ಕೋಲು ಕೋಲ. ಕಾಡ ಸಂಪತ್ತ ತರ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ನಾಡ ಸಂಪತ್ತ ಬೇರಿ ಬನ್ನಿ, ನಾಡ ಸಂಪತ್ತ ಬೇರಿ ಬನ್ನಿ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರೋಣು ಬಾರ ಕೋಲು ಕೋಲ. ಚಿನ್ನ ತರೋಣು ಬಾರ ಕೋಲು ಕೋಲ. ಬನ್ನಿ ಹಡದ ತಂದೆಗೆ ಬನ್ನಿ, ಹಡದ ತಾಯಿಗೆ ಬನ್ನಿ, ಹಡದ ತಂದೆಗೆ ಬನ್ನಿ. ಪಡೆದ ಗಂಡನಿಗೆ ನಮ ಬನ್ನಿ, ಪಡೆದ ಗಂಡನಿಗೆ ನಮ ಬನ್ನಿ. ಚಿನ್ನದ ಕೈಗಡಗ ಚೆನ್ನೇರು ಇಟಕೊಂಡು, ಚಿನ್ನದ ಕೈಗಡಗ ಚೆನ್ನೇರು ಇಟಕೊಂಡು. ಚಿನ್ನದ ಭರಣ ನಡುಬಾಗಿ, ಚಿನ್ನದ ಭರಣ ನಡುಬಾಗಿ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ,